ಕಾರ್ಯಕ್ರಮ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಕುಶಾಲನಗರ ತಾಲೂಕು ಚಿಕ್ಕಬೆಟ್ಟಗೇರಿಯ ಕುಲ್ಲಚಟ್ಟಿ ಟಿ ಹರೀಶ್ ಅವರು. ಕೇಳಿದ್ರೆ ಹಂದಿ ಸಾಕಾಣಿಕೆ ಕೊಡಗು ಜಿಲ್ಲೆಯಲ್ಲಿ ಚೆನ್ನಾಗಿದೆ. ಯುವಕರು ಈ ಹಂದಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಕುಶಾಲನಗರ ತಾಲೂಕು ಚಿಕ್ಕಬೆಟ್ಟಗೇರಿ ಗ್ರಾಮದ ಕುಲ್ಲಚಟ್ಟಿ ಹರೀಶ್ ಅವರನ್ನ ಮಾತನಾಡಿಸ್ತಿದ್ದೀವಿ. ಹರೀಶ್ ಅವರು ಹೆಚ್ಚಿನ ಓದಿಲ್ಲ, ಆದರೆ ಅನುಭವ ಚೆನ್ನಾಗಿದೆ, ಆಲಿಸಿಕೊಳ್ಳಿ. ಹರೀಶ್, ಯಾವಾಗ ವಿದ್ಯಾಭ್ಯಾಸವನ್ನ ಕಡಿತಗೊಳಿಸಿಕೊಂಡ್ರಿ? ಸರ್, 84 ಹುಟ್ಟಿದ್ದು. ಅದಾದ್ಮೇಲೆ ಬೆಂಗಳೂರೆಲ್ಲ ಹೋಗಿದೆ. ಹೋಗಿ ಡ್ರೈವಿಂಗ್ ಅದು ಇದೆಲ್ಲ ಮಾಡದೆ ಅಲ್ಲಿ ಎಲ್ಲೂ ಏನು ಮಾಡ್ಲಿಕ್ಕೆ ಆಗಿಲ್ಲ. ನಂತರ ಮನೆಗೆ ಬಂದು ಹಂದಿ ಸಾಕಾಣಿಕೆ ಶುರು ಮಾಡಿ. ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ ಸರ್, ಏನ್ ತೊಂದರೆ ಇಲ್ಲ. ಎಲ್ಲಿವರೆಗೆ ಓದಿದ್ರಿ? ಸರ್, 9th ಓದಿ ಸರ್. ಎಲ್ಲಿ ಓದಿದ್ರಿ? ಇಲ್ಲೇ ಬಸವನಹಳ್ಳಿ ಸರ್, ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಅಂದ್ರೆ SSLC ಪರೀಕ್ಷೆನೂ ಬರೀಲಿಲ್ವಾ? ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇತ್ತು ಸರ್ ನಮ್ಗೆ ಯಾವಾಗ, ಹಂಗೆ ಎಜುಕೇಶನ್ ಅಷ್ಟು ಇದಾಗಿಲ್ಲ, ಎಲ್ಲದೂ ಫೇಲ್ ಆಗ್ತಿತ್ತು. ಹಂಗೆ ಬೇಡ ಅಂತ ಬಿಟ್ಟು ಏನೋ ಸ್ವಂತ ಮಾಡೋಣ ಅಂತೇಳಿ ಮಾಡಿದ್ ಸರ್. ಆಮೇಲೆ ವಿದ್ಯಾಭ್ಯಾಸನೇ ಜೀವನದ ಒಂದು ಪ್ರಮುಖವಾದ ಸಂಗತಿ ಏನಲ್ಲ, ಆದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚಾಣಾಕ್ಷತನ, ನಿಮ್ಮ ಕೌಶಲ್ಯ ಸಖತ್ತಾಗಿ ನೆರವಿಗೆ ಬರುತ್ತೆ. ಹೇಳಿ, ಹಂದಿ ಸಾಕೋ ಈ ಕೆಲಸಕ್ಕೆ ಯಾವಾಗ ಕೈ ಹಾಕಿದ್ರಿ? ಸರ್, ನಾನು ಈಗ ಸ್ಟಾರ್ಟ್ ಮಾಡಿ 1-5 ಆಯ್ತು ಸರ್. ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಕರೆಕ್ಟ್ ಆಗಿ ಫುಡ್ ವ್ಯವಸ್ಥೆ ಒಂದಿದ್ರೆ ಹಂದಿಗೆ ಡೈಲಿ 4-5 kg ಬೇಕಾಗುತ್ತೆ ಒಂದು ಹಂದಿಗೆ. ಅದೆಲ್ಲ ವ್ಯವಸ್ಥೆ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಮಾಡದಷ್ಟು ಒಳ್ಳೆ ಲಾಭದಾಯಕ ಇದೆ ಇದು. ಏನ್ ತೊಂದರೆ ಇಲ್ಲ ಸರ್. ಹೇಗೆ ಆಹಾರದ ವ್ಯವಸ್ಥೆ ಮಾಡ್ಕೊಳ್ತೀರಿ, ಎಲ್ಲಿಂದ ತಗೊಂಡ್ಬರ್ತೀರಿ? ಸರ್, ನಾವು ಬೆಳಿಗ್ಗೆ ಕುಶಾಲನಗರ ಹೋಗ್ತೀವಿ ಟೌನಿಗೆ. ಎಲ್ಲ ಹೋಟೆಲ್ಗಳು ಹಾಸ್ಟೆಲ್ಗಳು ಎಲ್ಲ ಕಲೆಕ್ಟ್ ಮಾಡಿ, ತುಂಬಾ ರಿಸ್ಕ್ ಇದೆ ಸರ್. ಅದು ಬೆಳಿಗ್ಗೆ 4 ಹೋಗ್ಬೇಕಾಗುತ್ತೆ, ಹೋಗಿ ಎಲ್ಲ ಕಲೆಕ್ಟ್ ಮಾಡಿ ಮನೆಗೆ ಬರುವಾಗ ಒಂದು 9:30 ಆಗುತ್ತೆ. ಅದೇ ಮೇನ್ ಸರ್ ಕೆಲಸ. ಅಂದ್ರೆ ಲೇಬರ್ಗಳು ಯಾರು ಸಿಗಲ್ಲ, ನಮ್ಮ ಕೆಲಸ ನಾವೇ ಮಾಡ್ಬೇಕು. ನೀಟಾಗಿ ಮಾಡೋದಷ್ಟು ಫುಡ್ ಇದ್ದಷ್ಟು ಒಳ್ಳೇದು ಸರ್, ಹಂದಿ ಲಾಭದಾಯಕವಾಗಿರುತ್ತೆ. ಫುಡ್ ಮೇನ್, ನಿಮಗೆ ಫುಡ್ ಇಲ್ಲದೆ ಕಷ್ಟ ಆಗ್ಬಿಡುತ್ತೆ. ಫುಡ್ ಎಷ್ಟು ಸಿಗುತ್ತೆ ಅಷ್ಟು ಒಳ್ಳೇದು, ಅಷ್ಟು ಹಂದಿ ಸಾಕ್ಬೋದು. ಹೋಟ್ಲು ಹಾಸ್ಟೆಲ್ ಬೇರೆ ಬೇರೆ ಕಡೆ ಹೋಗಿ ತಗೊಂಡ್ಬರ್ತಿರಲ್ಲ, ಏನೆಲ್ಲ ಪದಾರ್ಥ ಸಿಗುತ್ತೆ? ಅದನ್ನೇನಾದ್ರೂ ಮತ್ತೆ ಸೋಸ್ಬೇಕು ಅಥವಾ ಕ್ಲೀನ್ ಮಾಡ್ಬೇಕು ಅಥವಾ ಅದರಲ್ಲಿ ಏನಾದ್ರೂ ಬೇಡವಾದ ಇದೆಯಾ ಅಂತ ನೋಡ್ತೀರಾ, ಅಥವಾ ತರುವಾಗ್ಲೇ ಗಮನಿಸಿಕೊಂಡು ಅಲ್ಲೇ ಪ್ರತ್ಯೇಕ ಮಾಡ್ಕೊಂಡು ಬರ್ತೀರಾ? ಹೇಗೆ ಸರ್? ನಾವು ಸುಮಾರಾಗಿ ಅಲ್ಲೇ ಕ್ಲಿಯರ್ ಮಾಡ್ತೀವಿ. ಅದನ್ನ ಎಲ್ಲ ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ, ಅದನ್ನೆಲ್ಲ ಕೈ ಹಾಕಿ ತೆಗೆದು ನೀಟ್ ಮಾಡಿ ಅಂತೂ ಮತ್ತೆ ಇಲ್ಲಿ ತಂದು ಹಾಕುವಾಗ ಇನ್ನೊಂದ್ಸರಿ ನೋಡ್ತೀವಿ. ಯಾಕಂದ್ರೆ ಗ್ಲಾಸ್ ಪೀಸ್ಗಳು ಇರುತ್ತೆ, ಸ್ಪೂನ್ಗಳು, ಪ್ಲಾಸ್ಟಿಕ್ ಕವರ್ಗಳು, ನಾವ್ ಏನ್ ಹಾಕ್ತಿವಿ ಅದು ಒಟ್ಟೆಸ್ಕೊಂಡು ಇರುತ್ತೆ. ಹಾಕಿದ ತಕ್ಷಣ ಎಲ್ಲಾನು ತಿನ್ನಕ್ ಶುರು ಮಾಡುತ್ತೆ. ಅದಕ್ಕೆ ನಾವು ಹಾಕುವಾಗ ಜಾಗ್ರತೆಯಿಂದ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಬೇಕು ಸರ್. ಒಂದೊಂದ್ಸರಿ ಪೆನ್, ಇಂಕ್ ಅದು ಇದು ಎಲ್ಲಾನು ಕೆಮಿಕಲ್ ಹಾಕ್ಬಿಟ್ಟಿರ್ತಾರೆ. ಒಂದೊಂದ್ಸರಿ ಜಿರಳೆಗಳಿಗೆ ಹೊಡಿಲಿಕ್ಕೆ ಅಂತೇಳಿ ತಂದಿರೋದೆಲ್ಲ ಡಬ್ಬದಲ್ಲಿ ಹಾಕಿದ್ರೆ ಅದೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು ತೆಗಿವಾಗ. ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಹಾಕ್ತೀವಿ ಸರ್ ಅಂದಿಗೆ. ಹಾಕಿದ್ನೆಲ್ಲ ಅಥವಾ ಕೊಟ್ಟಿದ್ನೆಲ್ಲ ತಂದು ನೀವು ಹಂದಿಗಳಿಗೆ ಕೊಡ್ಲಿಕ್ಕೂ ಆಗುದಿಲ್ಲ. ನೋಡಿ ಹೇಳ್ತಾ ಇದ್ರೆ ಎಚ್ಚರವಾಗಿದ್ದಷ್ಟು ಒಳ್ಳೇದಿಲ್ಲ. ಅಂದ್ರೆ ಯಥಾರೀತಿ ಹಾಕಿದ್ದನ್ನ ತಂದು ಕೊಟ್ಟಾಗ ಏನೆಲ್ಲ ಅನಾನುಕೂಲಗಳು ಆಗಿರೋದಿದೆ ನಿಮಗೂ ಏನಾದ್ರೂ ಆ ತರದ ಸಂದರ್ಭಗಳು ಎದುರಾಗಿದಾವ? ತುಂಬಾ ಸರಿ ಆಗಿದೆ ಸರ್, ತುಂಬಾ ಏಟು ತಿಂದಿದ್ದೆ ಇದರಲ್ಲಿ. ಒಂದ್ಸರಿ ಸುಮಾರು ಒಂದು 70 ಸತ್ತೋಗಿತ್ತು, ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿದ್ದು. ಮತ್ತೆ ಸುಮಾರು ಪ್ರಾಬ್ಲಮ್ಗಳಿದೆ, ಜಾಗ್ರತೆ ಇದ್ದಷ್ಟು ಒಳ್ಳೇದು. ಹಂದಿಯಲ್ಲಿ ತುಂಬಾ ಕಷ್ಟ ಇದೆ ಸರ್, ಎಷ್ಟು ಜಾಗ್ರತೆ ಇರ್ತೀವಿ ಅಷ್ಟು ಲಾಭ ಆಗಿರುತ್ತೆ. ನಾವು ಎಷ್ಟು ಸರ್ ಅಷ್ಟು ಹುಷಾರಾಗಿರ್ಬೇಕು ಸರ್, ಯಾಕಂದ್ರೆ ಆಗದಿರೋರು ಕೆಮಿಕಲ್ ಹಾಕ್ಬಿಡ್ತಾರೆ. ಅಕ್ಕಪಕ್ಕದಲ್ಲಿರೋ ನಾವು ಯಾರ ಹತ್ರ ಇಷ್ಟ ಮಾಡ್ಕೊಳಂಗಿಲ್ಲ, ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು, ಅದೇ ಮೇನ್ ಸರ್. ನೀವು ಹಾಸ್ಟೆಲ್ ಹೋಟೆಲ್ ಅಲ್ಲಿಂದ ವ್ಯರ್ಥ ಪದಾರ್ಥವನ್ನ ತಗೊಂಡು ಬರ್ತಿರಲ್ಲ, ಇಲ್ಲಿ ಮತ್ತೆ ಅದನ್ನ ಬೇಯಿಸಿ ಕೊಡೋದಿದ್ಯಾ? ಹಾಗೆ ಕೊಟ್ಬಿಡ್ತೀರಾ? ಬೇಯಿಸಿ ಕೊಟ್ರೆ ತುಂಬಾ ಒಳ್ಳೇದು ಸರ್. ಅಂದ್ರೆ ಏನಾದ್ರು ಬೇರೆ ಪ್ರಾಬ್ಲಮ್ ಇದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಅಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಅದು, ಯಾಕಂದ್ರೆ ಸೌದೆ ಬೇಕಾಗುತ್ತೆ, ಗ್ಯಾಸ್ ಆದ್ರೆ ಎಲ್ಲ ಖರ್ಚು ಜಾಸ್ತಿ ಬರುತ್ತೆ, ಲೇಬರ್ ಗಳು ಸಿಗಲ್ಲ. ಅದರಿಂದ ಕ್ಲೀನ್ ಆಗಿ ತೆಗೆದು ತಂದು ಹಾಕಿದಷ್ಟು ಒಳ್ಳೇದೆ, ಏನ್ ತೊಂದ್ರೆ ಇಲ್ಲ. ವರ್ಷವಿಡೀ ಹಂದಿಗಳಿಗೆ ಈ ರೀತಿ ಆಹಾರ ಸಿಗುತ್ತಾ? ಇಲ್ಲ ಸರ್, ಈ ಕೊರೋನಾ ಟೈಮಲ್ಲಿ ತುಂಬಾ ಲಾಸ್ ಬಂತು ನಮಗೆ, ಒಂದು 20 ಮೇಲೆ ಲಾಸ್ ಆಗಿದೆ. ನಾವು ಜೋಳ ಬೆಳಿತೀವಿ, ಜೋಳ ಎಲ್ಲ ಎತ್ತಿಟ್ಟಿದ್ದ ನಾವು. ಕುಂಬಳಕಾಯಿ ಯಾವ್ದು ತರಕಾರಿ ರೇಟ್ ಕಮ್ಮಿ ಇರುತ್ತೆ ಅವಾಗ ಫುಡ್ ಕಮ್ಮಿ ಇದ್ದಾಗ ಕಮ್ಮಿಲಿ ಯಾವ್ದು ಸಿಗುತ್ತೋ ಅದನ್ನ ತಂದು ಹಾಕಬೇಕಾಗುತ್ತೆ, ಎಲ್ಲ ತಿನ್ನುತ್ತೆ ಸರ್ ಅಂದಿ. ಮಾರುಕಟ್ಟೆಯಲ್ಲಿ ತರಕಾರಿ ಉಳಿದದ್ದು ಹಣ್ಣಿನ ಪದಾರ್ಥ ಮತ್ತೊಂದು ಮಗನೊಂದನ್ನು ಕೊಡೋದಿದೆ, ನೀವು ಅದನ್ನು ತಗೊಂಡ್ಬರ್ತೀರಾ? ಬರೀ ಹೋಟೆಲ್ ಮಾತ್ರ ಅವಲಂಬನೆ ಆಗಿದ್ರೆ ಹೇಗೆ ಸರ್? ನಮಗೆ ಹೋಟೆಲ್ದೇ ಮೇನ್ ಆಗುತ್ತೆ, ನಮಗೆ ಹೋಗ್ಲಿಕ್ಕೆ ಟೈಮ್ ಇರಲ್ಲ, ಮಾರ್ಕೆಟ್ಗೆ ಎಲ್ಲ ಟೈಮಲ್ಲಿ ಸಿಗಲ್ಲ. ಅವರು ಹೇಳಿದಾಗ ನಮಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಬಿಸಿ ಇದ್ದಾಗ ಕಷ್ಟ ಆಗುತ್ತೆ. ಅಂದ್ರೆ ಹೋಟೆಲ್ದು ನಮಗೆ ಸುಮಾರಾಗಿ ಇರುತ್ತೆ, ಎಲ್ಲ ಹೋಟೆಲ್ ನಾವು ತಗೊಳ್ತಿದ್ವಲ್ಲ, ಅದಿಲ್ಲ ಟೈಮಲ್ಲಿ ನಾವು ಜೋಳದ ಒಳಗಡೆ ಸೊಪ್ಪೆಲ್ಲ ಇರುತ್ತಲ್ಲ, ಮತ್ತೆ ಸ್ವಲ್ಪ ನೀರೆಲ್ಲ ಹೊಡ್ಕೊಂಡಿದ್ರೆ ಹೊಲಗಡೆ ಸೊಪ್ಪೆಲ್ಲ ಸಿಗುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ರೆ ತಿನ್ನುತ್ತೆ ಸರ್. ಬರೀ ಹೋಟೆಲ್ ಮಾತ್ರ ಅವಲಂಬನೆ ಆಗಿ ಕೊಡ್ತೀರಾ ಅಥವಾ ತಾವ್ ಹೇಳಿದಂಗೆ ಕಳೆ, ಹಸಿರು ಸೊಪ್ಪು ಅಥವಾ ಇತರೆ ಪದಾರ್ಥಗಳನ್ನ? ಈಗ ನೀವು ಹಂದಿಗಳನ್ನ ಸಾಕಿರುವ ಒಂದು ವ್ಯವಸ್ಥೆ ಪಕ್ಕದಲ್ಲೇ ಮರಗೆಣಸನ್ನ ಬೆಳೆಸ್ಕೊಂಡಿದ್ರಿ, ಆ ತರದನ್ನು ಪೂರೈಕೆ ಮಾಡೋ ನಿಟ್ಟಿನಲ್ಲೂ ಗಮನ ಹರಿಸಿದ್ರೆ ಅಥವಾ ತಡಿಸ್ಕೊಂಡಿದ್ರೆ ಹೇಗೆ? ಫುಡ್ ಕಮ್ಮಿ ಆಗುತ್ತೆ ಅಂತ ನಮಗೆ ಫಸ್ಟ್ ಒಂದು ಯೋಚನೆ ಇದ್ದಾಗ, ಇಂಥ ಟೈಮಲ್ಲಿ ಬಿಸ್ನೆಸ್ ಇರಲ್ಲ, ಈ ಮಳೆಗಾಲದಲ್ಲಿ ಬಿಸ್ನೆಸ್ ಇರಲ್ಲ ಹೋಟೆಲ್ಗಳಿಗೆ, ಆ ಟೈಮಲ್ಲಿ ಬೇರೆ ವ್ಯವಸ್ಥೆ ಮಾಡಲೇಬೇಕು ಸರ್. ಯಾಕಂದ್ರೆ ಕರೆಕ್ಟ್ ಫುಡ್ ಕೊಟ್ಟಿಲ್ಲ ಅಂದ್ರೆ ಒಂದ್ಸರಿ ಅಂದಿ ವೀಕ್ ಆಗುತ್ತೆ ಅಂತ ಅಂದ್ರೆ ಅದು ಮತ್ತೆ ಡೆವಲಪ್ ಆಗೋದು ಕಷ್ಟ ನಮಗೆ. ಅಂತಂದ್ರೆ ಒಂದು 6-7 ಒಂದು ಬ್ಯಾಚ್ ತೆಗಿಬೇಕು ಅಂತ ನಮ್ಮ ಮೈಂಡಲ್ಲಿ ಇರುತ್ತೆ. ಅಷ್ಟೊತ್ತಿಗೆಲ್ಲ ಒಂದು 60-70 ಮಾಂಸ ಬರುವಂಗಿರುತ್ತೆ, ಮರಿ ಬಿಟ್ಟು ಒಂದು 7-8 ಒಂದು 60-70 ಮಾಂಸ ಬರುತ್ತೆ. ಅದಕ್ಕೆ ನಾವು ಕರೆಕ್ಟ್ ಆಗಿ ಯೋಚನೆ ಇಟ್ಕೊಳ್ಬೇಕು, ಇಂಥ ಟೈಮಲ್ಲಿ ಬಿಸ್ನೆಸ್ ಇರುತ್ತೆ, ಹೋಟೆಲ್ ಫುಡ್ ಸಿಗುತ್ತೆ, ಅದೆಲ್ಲ ಯೋಚನೆ ಮಾಡ್ಕೊಂಡಿರ್ಬೇಕು. ಫುಡ್ ಇಲ್ಲ ಟೈಮಲ್ಲಿ ನಾವು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಸರ್. ಏನೇನು ಹಂದಿಗಳಿಗೆ ಕೊಡಬಹುದು? ಬೆಲ್ಲಗೆಣಸು ಕೊಡ್ಬೋದು, ಕುಂಬಳಕಾಯಿ ಆಗುತ್ತೆ, ತರಕಾರಿ ಎಲ್ಲ ಕೊಟ್ಟರು ತಿನ್ನುತ್ತೆ, ಮರಗೆಣಸು ತಿನ್ನುತ್ತೆ ಸರ್. ಅದು ಯಾವ್ದು ಸಿಕ್ಕಿಲ್ಲ ಅಂದ್ರೆ ಸಕ್ಕಿ ಅದು ಇದೆ ಎಲ್ಲಾರು ವ್ಯವಸ್ಥೆ ಮಾಡಿ ಬೇಯಿಸಿ ತಂದು ಹಾಕ್ಬೇಕು ಸರ್. ಫುಡ್ ಅಂತೂ ಕೊಡ್ಲೇಬೇಕು ಅಂದಿಗೆ. ಈಗ ಮರಗೆಣಸು ಸಿಹಿಗೆಣಸು ಇದನ್ನ ತುಂಡು ಮಾಡಿ ಕೊಡೋದು ಉತ್ತಮ ಅಥವಾ ಹಾಗೆ ಕೊಟ್ಬಿಟ್ರೆ ಅದೇ ಅದಕ್ಕೆ ಕಟ್ಕೊಂಡು ತಿನ್ನುತ್ತೆ ಹೇಗೆ? ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕಿದಷ್ಟು ಬೇಗ ಬೇಗ ತಿನ್ನುತ್ತೆ. ಜಾಸ್ತಿ ಇದ್ದಾಗ ಒಂದೆರಡು ಅಂದಿ ಆದ್ರೆ ಹಂಗೆ ಹಾಕೊಡ್ತಾರೆ ಮನೆಗಳಲ್ಲಿ. ಜಾಸ್ತಿ ಸಾಕೋದ್ರಿಂದ ಎಲ್ಲ ಕಟ್ ಕಟ್ ಮಾಡಿ ಹಾಕಿದ್ರೆ ಬೇಗ ತಿನ್ಕೊಳ್ಳುತ್ತೆ ಸರ್. ಇಲ್ಲಾಂದ್ರೆ ಎಲ್ಲ ಕಚ್ಚಾಡ್ತಾ ಇರ್ತವೆ, ಫುಡ್ ಸಿಗಲ್ಲ ಆ ಕಡೆ ಕಡೆ, ಎಲ್ಲ ಕಚ್ಚಾಡಿ ಗಾಯ ಮಾಡ್ಕೊಳ್ಳುತ್ತೆ. ಅದರಿಂದ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದಷ್ಟು ಒಳ್ಳೇದು. 15 ಹಂದಿ ಸಾಕಂತ ಬಂದಿದ್ರಿ, ಎಷ್ಟಾಯ್ತು ನಿಮ್ದು ವಯಸ್ಸು? ಸರ್ ನನಗೆ 39 ವಯಸ್ಸಾಗಿದೆ ಸರ್. ಈಗ ತೊಂದ್ರೆ ಇಲ್ಲ, ಹಂದಿಲಿ ಲಾಸ್ ಅಂತ ಏನೂ ಇಲ್ಲ, ತುಂಬಾ ಲಾಭ ಮಾಡಿದೀವಿ. ನಮಗೆ ಬೇಕಾಗಿದ್ದೆಲ್ಲ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಫುಡ್ ವ್ಯವಸ್ಥೆ ಒಂದು ಕರೆಕ್ಟ್ ಇದ್ರೆ ಹಂದಿ ಸಾಕಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಅಂದ್ರೆ ಕಾಯಿಲೆ ಬರೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ಕಾಯಿಲೆ ಬಂದಾಗ ಟೋಟಲಿ ಬಂಡೋಳನೇ ಖಾಲಿ ಆಗ್ಬಿಡುತ್ತೆ, ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಕಾಯಿಲೆ ಬರೋದಂಗೆ ಮುನ್ನೆಚ್ಚರಿಕೆಯಾಗಿ ಫಸ್ಟ್ ಟೈಮ್ ಮೆಡಿಸಿನ್ ಅದೆಲ್ಲ ಕೊಟ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಏನು ಸಮಸ್ಯೆ ಬರುತ್ತೆ ಹಂದಿಗಳಿಗೆ ಆರೋಗ್ಯದ್ದು? ಸರ್ ಸ್ವಯಂ ಪ್ಯೂರ್ ಅಂತ ಜ್ವರ ಬರುತ್ತೆ, ಅದು ಬಂದ್ಬಿಟ್ರೆ ಕಷ್ಟ ಸರ್. ಅದು ಬರಕ್ಕೆ ಮುಂಚಿತವಾಗಿ ನಾವು ಮೆಡಿಸಿನ್ ಎಲ್ಲ ಕೊಟ್ಟು ಕ್ಲಿಯರ್ ಆಗಿರ್ಬೇಕು ಸರ್. ಮೆಡಿಸಿನ್ ಫಸ್ಟೇ ಕೊಟ್ಟಿದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಹೊರಗಡೆಯಿಂದ ಯಾರನ್ನು ಬರ್ಲಿಕ್ಕೆ ಬಿಡಬಾರ್ದು, ಗೂಡ ಹತ್ರ ಎಲ್ಲರನ್ನ ಕರ್ಕೊಂಡ್ಬಂದು ತೋರಿಸಬಾರ್ದು. ನಾವು ಯಾವ್ದಷ್ಟು ಮುಚ್ಚಿಟ್ಟಷ್ಟು ಒಳ್ಳೇದು. ಯಾವ ತಳಿಯನ್ನ ನೀವು ಸಾಕಂತ ಬಂದಿದ್ರಿ, ಯಾವ್ದು ತಳಿ ಸೂಕ್ತ ಅಂತ ಹೇಳ್ತೀರಿ? ಸರ್ ನಮಗೆ ಈ ಲೋಕಲ್ ತಳಿಯೇ ಬೆಸ್ಟ್ ಸರ್. ನಾವು ಹೊರಗಿಂದ ಡಿವ್ರ್ಯಾಕ್ ಅದು ಇದೆಲ್ಲ ತಂದು ಸಾಕ್ಲಿಕ್ಕಿಂತ ಮಾಮೂಲಿ ತಳಿ ಯಾರ್ಕ್ಶೈರ್ ಸ್ಯಾಡಲ್ ಬ್ಲ್ಯಾಕ್ ಅದೇ ಮಿಕ್ಸ್ ಆಗಿ ಬರುತ್ತೆ ಸರ್. ಆ ತಳಿ ಬೆಸ್ಟ್ ಸರ್. ಯಾವುದೇ ಸಾಕಿದ್ರು ನಮಗೆ 1 100 ಮಾಂಸ ಬರುತ್ತೆ ಸರ್, 100-120 ಬರುತ್ತೆ ಅಷ್ಟೇ. ಅದರಲ್ಲಿ ಮೇನ್ ತಳಿ ಅಂತ ಏನು ಇಲ್ಲ ಸರ್. ಕರೆಕ್ಟ್ ಆಗಿ ಫುಡ್ ವ್ಯವಸ್ಥೆ ಇದ್ರೆ ಎಲ್ಲ ಅಂದಿನೂ 100 ಮಾಂಸ ಬರುತ್ತೆ 1. ನೀವು ಮರಿಗಳನ್ನ ಎಲ್ಲಿಂದ ತಗೊಂಡ್ಬರ್ತೀರಿ, ಎಷ್ಟು ತಿಂಗಳ ಮರಿಗಳನ್ನ ತಗೊಂಡ್ಬರ್ತೀರಿ? ಸರ್ ನಾವು ಮರಿಗಳು ಇಲ್ಲೇ ಕೂಡಿಗೆಯಲ್ಲೇ ಗವರ್ಮೆಂಟ್ ಫಾರ್ಮ್ ಅಲ್ಲೇ ತಗೊಳ್ತೀವಿ ಸರ್. ಯಾಕಂದ್ರೆ ಅಲ್ಲಿ ಮೆಡಿಸಿನ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಅವರು ಕರೆಕ್ಟ್ ಮಾಹಿತಿ ಕೊಟ್ಟಿರ್ತಾರೆ ನಮಗೆ. ಅದರಿಂದ ಅಲ್ಲೇ ತಗೊಳ್ತೀವಿ ನಾವು. ಒಂದೊಂದ್ಸರಿ ಒಂದೊಂದು ಬ್ಯಾಚ್ 50-60 ಮರಿ ತಗೊಳ್ತೀವಿ. ಮರಿಗಳು ಅವ್ರು ಕೊಡುವಾಗ 1.5-2 ಆಗಿರುತ್ತೆ ಸರ್. ಅದು ತಂದು ನಾವೊಂದು 7-8 ಸಾಕಿದ್ರೆ ಸಾಕು ಸರ್, ನಮಗೆ ಬರುತ್ತೆ ಸರ್. ನಾವು ಕರೆಕ್ಟ್ ಫುಡ್ ಕೊಟ್ಟಷ್ಟು ಬೇಗ ಬರುತ್ತೆ. ಒಂದು 70-80 ಮಾಂಸ ಬರುತ್ತೆ ತಿಂಗಳಿಗೆ. 10 ಬೆಳವಣಿಗೆ ಸರ್, ಅದೇ ಲೆಕ್ಕ. ನಾವು ಮರಿ ತಂದು 1 10 ಬೆಳುತ್ತೆ, ನೆಕ್ಸ್ಟ್ ಮಂತ್ಗೆ 10 10 ರೈಸ್ ಆಗ್ತಿರುತ್ತೆ. 7-8 ಸಾಕಿದ್ರೆ 70-80 ಬರುತ್ತೆ ಸರ್. ಕೆಲವೊಬ್ರು ಹಸುಗಳನ್ನ ಸಾಕುವಾಗ ಏನಾದ್ರೂ ವ್ಯತ್ಯಾಸ ಆದ್ರೆ ಅವರೇ ಇಂಜೆಕ್ಷನ್ ಮಾಡ್ಬಿಡ್ತಾರೆ, ಕೆಲವೊಂದು ಉಪಚಾರಗಳನ್ನ ಅವರೇ ಮಾಡ್ಕೊಂಡ್ಬಿಡ್ತಾರೆ. ನೀವು ಹಂದಿಯಲ್ಲಿ ಈ ತರ ಏನಾದ್ರೂ ಗಮನಿಸಿಕೊಂಡು ಚಿಕ್ಕ ಪುಟ್ಟದೆಲ್ಲ ನಾವೇ ಮಾಡ್ಕೊಳ್ತೀವಿ ಸರ್, ಅದೆಲ್ಲ ನಮಗೆ ತಿಳುವಳಿಕೆ ಇರಲೇಬೇಕಾಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಡಾಕ್ಟರ್ಗಳನ್ನ ಕರೆಸಲಿಕ್ಕೆ ಆಗಲ್ಲ, ಅಮೌಂಟ್ಗಳು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಬರುತ್ತೆ. ಅದರಿಂದ ಈಗ ಹಂದಿ ಮರಿ ಬೀಜ ತೆಗಿಲಿಕ್ಕೆಲ್ಲ ನಾನೇ ಕಲ್ತಿದ್ದೀನಿ ಸರ್, ನಾನೇ ತೆಗಿತೀನಿ, ಇಂಜೆಕ್ಷನ್ ಮಾಡಿ ಬೀಜ ತೆಗೆಯೋದೆಲ್ಲ ಗೊತ್ತಿದೆ. ಆಮೇಲೆ ಚಿಕ್ಕ ಪುಟ್ಟ ಜ್ವರಗಳು ನಮ್ಗೆ ಹಂದಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದಕ್ಕೆ ಇದೇ ಪ್ರಾಬ್ಲಮ್ ಇರುತ್ತೆ ಅಂತ. ಅದಕ್ಕೆಲ್ಲ ಮೆಡಿಸಿನ್ ಇರೋದೆಲ್ಲ ನಾವೇ ಇದು ಮಾಡ್ತೀವಿ, ಗಣೇಶ್ ಮೆಡಿಕಲ್ ಶಾಪಲ್ಲೆಲ್ಲ ಕುಶಲ್ನಲ್ಲಿ ಸಿಗುತ್ತೆ, ಇಂಥ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಸಿಗುತ್ತೆ. ಇಲ್ಲಾಂದ್ರೆ ಡಾಕ್ಟರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಮೆಡಿಸಿನ್ ತಗೊಳ್ಳಿ ಅಂತ, ಅದು ನಾವೇ ತಂದು ಇಂಜೆಕ್ಷನ್ ಮಾಡ್ತೀವಿ ಸರ್. ನಮಗೆ ಗೊತ್ತಾಗದಿರೋದಿದ್ದಾಗ ಮಾತ್ರ, ತುಂಬಾ ಕ್ರಿಟಿಕಲ್ ಇದ್ದಾಗ ಮಾತ್ರ ಡಾಕ್ಟರ್ನ ಬರ್ಲಿಕ್ಕೆ ಹೇಳ್ತೀವಿ ಸರ್. 9ನೇ ತರಗತಿ ತನಕ ನೀವು ಕಲ್ತಿದ್ದು ಏನೂ ಅಲ್ಲ ಅಂತ ಅನ್ಸುತ್ತೆ ಕೆಲವೊಂದ್ಸಾರಿ ಯೋಚನೆ ಮಾಡಿದ್ರೆ. ಯಾಕಾದ್ರೂ 9ನೇ ಕ್ಲಾಸಿನ ತನಕ ಶಾಲೆಗೆ ಹೋದೆ ಅಂತ ನೀವು ಅನ್ಕೋಬಹುದು, ಆದ್ರೆ ಜೀವನದಲ್ಲಿ ಏನೆಲ್ಲ ಮುಗಿಸಿದ್ರಿ, ಏನೆಲ್ಲ ಕಲ್ತಿದ್ರಿ, ಏನೆಲ್ಲ ಒಂದು ಕಲೆ ನಿಮಗೆ ಕರಗತವಾಗಿದೆ, ಏನಂತೀರಿ ಸರ್? ನನ್ನ ಓದಿಲ್ಲ ಅಂತ ನನಗೆ ಯಾವುದೇ ರೀತಿಯ ಮನಸ್ಸಲ್ಲಿ ಬೇಜಾರಂತೂ ಇಲ್ಲ ಸರ್. ಯಾಕೆಂದ್ರೆ ನನಗೆ ಬೇಕಾಗಿದೆಲ್ಲ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಸರ್. ಇನ್ನು ಮುಂದಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲೂ ಏನು ತೊಂದರೆ ಆಗಲ್ಲ, ಅದೇ ನನ್ನ ಇದು ಸರ್. ಕೃಷಿಯ ಅನೇಕ ವಿಚಾರಗಳು ಹೀಗೆ ಎಳೆ ವಯಸ್ಸಿನಲ್ಲೇ ಇಳಿದ್ಬಿಟ್ಟು 20-30 ವರ್ಷ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ಇಡೀ ಜೀವನ ನೆಮ್ಮದಿಯಾಗಿ ಸಾಗಿಸಬಹುದು, ಅಷ್ಟೇ ಗಳಿಕೆಯನ್ನು ಮಾಡ್ಕೋಬಹುದು. ಹಂದಿ ಸಾಕಾಣಿಕೆಯಿಂದ ನೀವು ಏನೇನು ಗಳಿಕೆ ಮಾಡ್ಕೊಂಡಿದ್ರಿ, ಅಭಿವೃದ್ಧಿ ಆಗಿದ್ರಿ ಅಂತ ಹೇಳ್ತೀರಿ ಸರ್? ಹಂದಿ ಸಾಕಾಣಿಕೆಯಿಂದ ನಂದು ಸ್ವಲ್ಪ ಸಾಲಗಳು ಅದು ಇದೆಲ್ಲ ಇತ್ತು ಸರ್, ಸಾಲ ಎಲ್ಲ ಮುಗಿಸಿದೀನಿ, ಸ್ವಂತ ಜಾಗ ತಗೊಂಡಿದ್ದೀನಿ, ಓಡಾಡ್ಲಿಕ್ಕೆ ಗಾಡಿ ಇದೆ, ಒಂದು ಸ್ವಂತ ಅಂಗಡಿ ಇಟ್ಕೊಂಡಿದ್ದೀನಿ, ಮಾರ್ಕೆಟಿಂಗ್ ನಂದೇ ಮಾಡ್ತಾ ಇದ್ದೀನಿ. ಈಗ ನಾವು ಸಾಕಿರೋ ಹಂದಿಗೆ ಬೇರೆಯವ್ರಿಗೆ ಕೊಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಮ್ದೇ ಸ್ವಂತ ಮಾರ್ಕೆಟಿಂಗ್ ಇದೆ ಸರ್. ಈಗ ಮದುವೆ ಫಂಕ್ಷನ್ ಆರ್ಡರ್ಗಳು, ಈಗ ಅಡಿಗೆ ಅವರೆಲ್ಲ ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ. ಮಾಮೂಲಿ ಯಾವುದೇ ಮದುವೆ ಆರ್ಡರ್ಗಳಿದ್ರು ಆಲ್ಮೋಸ್ಟ್ ಎಲ್ಲ ಅಡಿಗೆಯವರು ನಮ್ಮ ಹತ್ರನೇ ಬರ್ತಾರೆ. ರೇಟ್ ಅಂಗಡಿಲಿ 240 ರೂಪಾಯಿ ಮಾರ್ತಾ ಇದಾರೆ, ನಾವು 220 ರೂಪಾಯಿಗೆ ಸ್ಪಾಟ್ ಡೆಲಿವರಿ ಪೀಸ್ ಮಾಡಿ ಅವರಿಗೆ ಸ್ಪಾಟ್ಗೆ ತಗೊಂಡು ಕೊಡ್ತೀವಿ ಸರ್. ಯಾಕೆಂದ್ರೆ ಯಾರು ರಿಸ್ಕ್ ತಗೊಳ್ಳಲ್ಲ, ಈಗ ಅಲ್ಲಿ ಇಲ್ಲಿ ತಗೊಂಡು ಹೋಗ್ಲಿಕ್ಕೆಲ್ಲ ರಿಸ್ಕ್ ತಗೊಳ್ಳಲ್ಲ, ಅದಕ್ಕೆ ನಾವೇ ಎಲ್ಲ ರೆಡಿ ಮಾಡಿ ಸ್ಪಾಟ್ಗೆ ತಗೊಂಡು ಕೊಡ್ತೀವಿ ಸರ್. ಈಗ ಮಾರ್ಕೆಟಿಂಗ್ ನಮ್ಮದೇ ಇರೋದ್ರಿಂದ ತುಂಬಾ ಚೆನ್ನಾಗಿ ನಡೀತದೆ ಸರ್, ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ನೀವು ಶುರು ಮಾಡಿದಾಗ ಬೆಲೆ ಹೇಗಿತ್ತು ಮಾಂಸದ್ದು, ಈಗ 220-240 ಅಂತ ಹೇಳ್ತೀರಿ? ನಾವು ಸ್ಟಾರ್ಟ್ ಮಾಡುವಾಗ 150-160 ರೂಪಾಯಿ ಇತ್ತು ಸರ್, ಇವಾಗ ಎಲ್ಲ ರೈಸ್ ಆಗಿದೆ. ಅಂದ್ರೆ ಈಗ ಖರ್ಚು ಅಷ್ಟೇ ಬರುತ್ತೆ, ಯಾಕಂದ್ರೆ ಈಗ ನಮ್ಮ 100-150 ಅಂದಿದೆ. ವರ್ಷಕ್ಕೆ ಒಂದು ಬ್ಯಾಚ್ ತೆಗಿಬೇಕಂದ್ರೆ ನಮಗೆ ತಿಂಗಳಿಗೆ 50,000 ರೂಪಾಯಿ ಖರ್ಚು ಬರುತ್ತೆ ಸರ್ ಅಂದಿಗೆ. ಅಂದ್ರೆ ಅಷ್ಟೇ ಲಾಭ ಇದೆ ಸರ್, ನಾವು ಖರ್ಚು ಮಾತ್ರ ಲೆಕ್ಕ ಹಾಕಬಾರದು, ಲಾಭ ಬರೋದನ್ನು ನಾವು ಯೋಚನೆ ಮಾಡಬೇಕು. ತುಂಬಾ ಲಾಭದಾಯಕವಾಗಿದೆ ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಸರ್. ಪ್ರಾರಂಭದಲ್ಲಿ ನೀವು ಹಂದಿ ಸಾಕುವ ಒಂದು ವಿಷಯದಲ್ಲಿ ಹೇಗೆ ಗಮನ ಹರಿಸಿದ್ರಿ, ಆಮೇಲೆ ಏನಾದರೂ ಸಹಾಯ ತೆಗೆದುಕೊಂಡ್ರೆ, ಹಣಕಾಸಿನ ನೆರವನ್ನ ಬ್ಯಾಂಕ್ಗಳಿಂದ ಪಡ್ಕೊಂಡ್ರೆ ಹೇಗೆ? ಇಲ್ಲ ಸರ್, ನಾವು ಯಾರ್ದು ಸಹಾಯ ತಗೊಂಡಿಲ್ಲ. ಅಂದ್ರೆ ಆ ಕಡೆ ಕಡೆ ಸ್ವಂತದವ್ರ ಹತ್ರ ಸ್ವಲ್ಪ ಸಾಲ ಮಾಡಿದ್ವು. ಹಂಗಾಗಿ ಹಂದಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ತಂದೆ ಫಸ್ಟ್ ಸಾಕ್ತಾ ಇದ್ರು, ಹಂಗೆ ಮನಸ್ಸಲ್ಲಿ ಒಂದಿತ್ತು, ನನಗೆ ಹಂದಿ ಸಾಕಾಣಿಕೆ ಸಾಕು, ನನ್ನ ಜೀವನಕ್ಕೆ ಇದೆ ಸಾಕು ಅಂತ ಅನಿಸ್ತಾ ಇತ್ತು. ನಾನು ಅದರಿಂದ ಸ್ವಲ್ಪ ಸ್ವಲ್ಪ ಸಾಕ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಸಾಕಿ 1-2 ವರ್ಷದಲ್ಲಿ ತುಂಬಾ ಏಟ್ ಬಿದ್ಬಿಡ್ತು ನನಗೆ. ಅವಾಗ ಕಾಯಿಲೆ ಬಂದು ಎಲ್ಲ ಹಂದಿ ಸತ್ತೋಗ್ಬಿಡ್ತು. ಅಂತೂ ನನ್ನ ಮನಸ್ಸಿಗೆ ಬೇಜಾರು ಮಾಡಿಲ್ಲ, ಒಂದ್ ಸರಿ ಕಳ್ಕೊಂಡ್ರು ನೆಕ್ಸ್ಟ್ ಸರಿ ಗೆದ್ದೆ ಗೆಲ್ಬಹುದು ಅಂತ ಮನಸ್ಸಿಗೆ ಒಂದು ಹಠ ಇತ್ತು. ಮತ್ತೆ ಮಾಡಿದೆ, ಮತ್ತೆ 1-2 ವರ್ಷದಲ್ಲಿ ಮತ್ತೆ ಫ್ಲಾಪ್ ಆಯ್ತು, ಫುಲ್ ಕಾಯಿಲೆ ಬಂತು. ಆವಾಗ ನಾನು ಎಲ್ಲಿಂದ ಕಾಯಿಲೆ ಬರುತ್ತೆ, ಹೇಗೆ ಬರುತ್ತೆ, ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಅದೆಲ್ಲ ತಿಳುವಳಿಕೆಯಿಂದ ನಾನೇ ಎಲ್ಲ ಸಪರೇಟ್ ಸಪರೇಟ್ ಎಲ್ಲ ನೀಟ್ ಆಗಿ ಮೇಂಟೈನ್ ಮಾಡಿದ್ರಿಂದ ಮತ್ತೆ ನನಗೆ ಸಕ್ಸಸ್ ಸಿಗ್ತದೆ ಸರ್. ಈಗ ತರಬೇತಿ ಏನಾದರೂ ತೆಗೆದುಕೊಂಡ್ರ? ಇಲ್ಲ ಸರ್, ನಮ್ಮ ತಂದೆ ಸಾಕ್ತಿದ್ರಲ್ಲ ಹಂಗೆ ನಮಗೀಗ ಸರ್ವಿಸಿಗೆ ಒಂದು 15 ವರ್ಷ ಆಯ್ತು ಈಗ ಅಂದಿಲ್ಲ. ಅದೇ ನೋಡ್ತಾ ನೋಡ್ತಾ ನಮಗೆ ಗೊತ್ತಾಗುತ್ತೆ ಸರ್, ಹಾಗೆ ಅವ್ರವ್ರ ಸಲಹೆ ಬೇಕು ಅಂತ ಇಲ್ಲ, ನೋಡಿದಾಗ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಇದ್ರಿಂದ ಏನ್ ಪ್ರಾಬ್ಲಮ್ ಇದೆ ಏನು ಅಂತ ಗೊತ್ತಾಗುತ್ತೆ. ಮಾಡ್ಬೋದು ಸರ್, ಅದೇನು ತಿಳ್ಕೊಳ್ಳೇಬೇಕು ಅಂತ ಏನಿಲ್ಲ, ಶ್ರದ್ಧೆಯಿಂದ ಮಾಡ್ಬೋದು ಸರ್. ವರ್ಷದ ಎಲ್ಲಾ ತಿಂಗಳಲ್ಲಿ ನಿಮಗೆ ಕಟಾವಿಗೆ ಬರೋ ತರ ಅಥವಾ ಮಾಂಸದ ಪೂರೈಕೆ ಆಗೋ ತರ ವ್ಯವಸ್ಥೆ ಮಾಡ್ಕೊಳ್ತೀರಾ, ಅಥವಾ ವರ್ಷದ ಇಂತಿಷ್ಟು ತಿಂಗಳಲ್ಲಿ ಮಾತ್ರ ಅನುಕೂಲ ಆಗ್ತದೆ, ಉಳಿದಂತೆ ಸಾಕೊಂಡ್ರೆ ಸಾಕು ಅಂತ ಹೇಳ್ತೀರಾ, ಹೇಗೆ? ಇಲ್ಲ ಸರ್, ನಮಗೆ ಡೈಲಿ ಅಂಗಡಿಗೆಲ್ಲ ಮಾಂಸ ಬೇಕಾಗುತ್ತೆ, ಅದರಿಂದ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಸುಮಾರಾಗಿ ನಮ್ಮ ಹತ್ರನೇ ಬರ್ತಾರೆ ಕೊಡ್ಲಿಕ್ಕೆ. ಆಮೇಲೆ ನಮ್ಮದು ಈಗ ಒಂದೇ ಸರಿ ತೆಗಿಲಿಕ್ಕೆ ಆಗಲ್ಲ, ನಾವೀಗ 100 ಹಂದಿ ಇದೆ ಅಂತ ಒಂದೇ ಟೈಮಲ್ಲಿ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ನೋಡ್ತೀವಿ ಬೆಳವಣಿಗೆ ಜಾಸ್ತಿ ಇರೋದು, ತುಂಬಾ ಬೆಳೆದು ಬಿಟ್ರೆ ಕಷ್ಟ ಆಗುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ, ಯಾರು ಫ್ಯಾಟ್ ತಿನ್ನಲ್ಲ. ಹಂಗಾಗಿ ಮೀಡಿಯಂ ಇರುವಾಗ ಈಗ ಗ್ರಾಹಕರಿಗೂ ಉಪಯೋಗ ಆಗಬೇಕಲ್ಲ, ಅವ್ರಿಗೂ ಖುಷಿ ಆಗೋ ರೀತಿಲಿ ಕರೆಕ್ಟ್ ಆಗಿ ಇರೋ ತರ ಅವಾಗ್ಲೇ ಕಟ್ ಮಾಡ್ತೀವಿ ಸರ್ ಹಂದಿಗಳನ್ನ. ನೀವು ಹಂದಿ ಸಾಕಿ ಬಳಕೆ ಮಾಡಿಕೊಂಡು ಅಥವಾ ಮಾರಾಟ ಮಾಡಿ ಬೇರೆಯವರದನ್ನು ತೆಗೆದುಕೊಳ್ಳುವ ಒಂದು ಆಲೋಚನೆಯಲ್ಲಿ ಸಾಕ್ತಿದ್ರೆ ಹೇಗೆ? ಹೌದು ಸರ್, ಕೊಡುಗೆ ಅಂದ್ಮೇಲೆ ಎಲ್ಲರೂ ಮನೆಯಲ್ಲಿ 1-2 ಹಂದಿ ಸಾಕೇ ಸಾಕ್ತಾರೆ ಎಲ್ರು, ವಯಸ್ಸಾದವರು. ಈಗ ಅಂದ್ರೆ ಮಕ್ಕಳೆಲ್ಲ ಹೊರಗಡೆ ಇದಾರೆ, ಅಂತೂ ತುಂಬಾ ಕಮ್ಮಿ ಆಗಿದೆ. ಮುಂಚೆ ಅಂದ್ರೆ ತುಂಬಾ ಸಾಕ್ತಿದ್ರು, ಅಂತೂ ಈಗಲೂ ತುಂಬಾ ಸಾಕ್ತಿದ್ದಾರೆ ಸರ್. ಈಗ ಕೊರೋನಾ ಎಲ್ಲ ಬಂದ್ಮೇಲೆ ಎಲ್ಲರೂ ಹೊರಗಡೆಯಿಂದ ಬಂದು ಈಗ ಮನೆಯಲ್ಲೇ ಸಾಕ್ತಿದ್ದಾರೆ, ಎಲ್ಲರೂ ಕೃಷಿ ಮಾಡ್ತಾ ಇದಾರೆ, ಚೆನ್ನಾಗಿದೆ. ಎಲ್ಲರೂ ಸಾಕಿದ್ರೆ ಒಳ್ಳೇದು ಸರ್, ಮನೆಯಲ್ಲಿ 1-2 ಹಂದಿ ಇದ್ದಷ್ಟು ಒಳ್ಳೇದು. ಯಾಕಂದ್ರೆ ಇದು ದೊಡ್ಡದಾಗಿ ದುಡ್ಡೇನು ಬಂಡವಾಳ ಹಾಕುವಂತ ಏನಿಲ್ಲ, 7,000 ರೂಪಾಯಿ 2 ಮರಿ ತಂದು ಬಿಟ್ರೆ ಮನೆಯದು ವೇಸ್ಟ್ ಹಾಕಿದ್ರೆ ವರ್ಷಕ್ಕೆ ಹೆಂಗಿದ್ರು 100 ಕೆಜಿ ಮಾಂಸ ಬಂದ್ರೆ 20,000 ರೂಪಾಯಿ ದುಡ್ಡು ಬರುತ್ತೆ, 2 ಹಂದಿ ಕೊಟ್ಟರೆ 40,000 ರೂಪಾಯಿ ದುಡ್ಡು ಸಿಗುತ್ತೆ. ಇದೆಲ್ಲ ಕಣ್ಣಿಗೆ ಕಾಣದೇ ಇರೋ ಪಿಗ್ಮಿ ಕಟ್ಟೋ ಟೈಪ್ ಇದು, ಹಂದಿಯಿಂದ ತುಂಬಾ ಲಾಭದಾಯಕ ಇದೆ. ಎಲ್ಲರ ಮನೆಯಲ್ಲಿ 1-2 ಹಂದಿ ಸಾಕಿದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಸರ್. ಬೇರೆಯವರು 2, 4, 6, 8 ಈ ತರ ಸಾಕಿರೋರು ನಿಮ್ಗೂ ಕೊಡೋದಿದ್ಯಾ? ಅವರು ಬಳಕೆ ಮಾಡಿಕೊಂಡು ನಿಮ್ದು ಹೆಂಗ ಮಾರಾಟದ ವ್ಯವಸ್ಥೆ ಇದೆ, ನಿಮ್ಗೆ ಅನುಭವ ಇದೆ ಅಂತ ಅನ್ಕೊಂಡು ಮಾರಾಟ ಮಾಡೋದಿದೆಯಾ ನಿಮಗೂ? ಹೌದು ಸರ್, ತುಂಬಾ ಜನ ನಮಗೆ ಹೇಳ್ತಾರೆ ಸರ್ ಅಂದ ಇದೆ ಸಾಕಿದ್ವಿ ಅಂತ. ಯಾಕೆಂದ್ರೆ ಹೊರಗಡೆ ಅವ್ರಿಗೆ ಕಟ್ ಮಾಡಿ ಕೊಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಯಾಕಂದ್ರೆ ನಮಗೆ ಅಂತಂದ್ರೆ ನಮ್ಗೆ ಗೊತ್ತಿರುತ್ತಲ್ಲ ನಮ್ಮ ಅಂಗಡಿಲಿ ಮಾರ್ಬೋದು ಹಂಗೆ ಹಿಂಗೆ ಅಂತ. ಹಂಗೆ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ. ಈಗ ಹೊಸದಾಗಿ ಅವ್ರು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಕ್ಲೀನಿಂಗ್ ಎಲ್ಲ ಗೊತ್ತಿರಲ್ಲ ಅವರಿಗೆ. ಈಗ ನಮಗೆ ಅಂತಂದ್ರೆ ಇಷ್ಟು ವರ್ಷ ಆಗಿದೆ, ನಮ್ಗೆ ಇದೇ ಕೆಲಸ ಅಲ್ವಾ, ಇದು ಇದೇ ರೀತಿ ಮಾಡಿದಷ್ಟು ಖರ್ಚು ಕಮ್ಮಿ ಬರುತ್ತೆ, ಅವ್ರಿಗೆ ಮಾಡಿದಾಗ ಖರ್ಚು ಜಾಸ್ತಿ ಬರುತ್ತೆ. ಅದರಿಂದ ಅವರು ಆಲ್ಮೋಸ್ಟ್ ಎಲ್ಲ ನಮಗೆ ಕೊಡ್ತಾರೆ ಸರ್, ಸಾಕಿರೋರೆಲ್ಲ ನಮ್ಮ ಹತ್ರನೇ ತಂದು ಕೊಡ್ತಾರೆ, ತಗೊಳ್ಳಿ ತಗೊಳ್ಳಿ ಅಂತ. ತುಂಬಾ ಜನ ಸಾಕಿದ್ದಾರೆ ಸರ್, ಈಗ ಎಲ್ಲರಿಗೂ ಲಾಭದಾಯಕ ಇದೆ. ಈಗ ಮನೆಯಲ್ಲಿ ನೀವೊಬ್ಬರೇ ಪೂರ್ಣ ತಡಿಸ್ಕೊಂಡಿದ್ರ ಅಥವಾ ಇನ್ನು ಮನೆಯ ಸದಸ್ಯರು ಯಾರಾದರೂ ಕೈ ಜೋಡಿಸಿದ್ರ, ಆಳುಕಾಳುಗಳನ್ನ ಅವಲಂಬಿಸಿಕೊಂಡಿದ್ರೆ ಹೇಗೆ ಸರ್? ಈಗ ಲೇಬರ್ ಇಬ್ಬರು ಇದ್ದಾರೆ ಸರ್. ಅಂತೂ ಈಗ ಗಂಜಿ ತರ್ಲಿಕ್ಕೆಲ್ಲ ನಾವು ಬೆಳಿಗ್ಗೆ ಹೋಗ್ತೀವಿ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಿ ತಗೋಬರ್ತೀವಿ. ಅಂತ ಮನೆ ಹತ್ರ ಈಗ ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆ ಅಂತೇಳಿ ಒಬ್ರು ಬೇಕಾಗುತ್ತೆ. ಲೇಬರ್ ಬೇಕು ಸರ್, ಒಂದ್ 2-3 ಜನ ಬೇಕಾಗುತ್ತೆ. ಇಷ್ಟ ಅಂದಿ ಬೇಕಂದ್ರೆ 3 ಜನ ಬೇಕಾಗುತ್ತೆ ಸರ್ ಟೋಟಲ್. 7 ಬೀಳುಗಳ ಮಧ್ಯದಲ್ಲಿ ನೀವು ಎದ್ದಿದ್ದೀರಿ, ಬೆಳೆದಿದ್ದೀರಿ ಅಲ್ವಾ? ಹೌದು ಸರ್, ತುಂಬಾ ಚೆನ್ನಾಗಿದ್ದೀನಿ ಸರ್, ನಮಗೆ ಏನು ಸಮಸ್ಯೆ ಇಲ್ಲ, ತುಂಬಾ ಖುಷಿಲಿದ್ದೀನಿ. ಓದಿಲ್ಲ ಏನು ಇಲ್ಲ ಅಂತ ಹೇಳಿ ಏನು ಬೇಜಾರಿಲ್ಲ, ತುಂಬಾ ಚೆನ್ನಾಗಿದ್ದೀನಿ ಸರ್. ನಾನು ಏನೇನು ಬೇಕು ಎಲ್ಲ ವ್ಯವಸ್ಥೆಗಳೆಲ್ಲ ನಾನು ಮಾಡಿದೀನಿ, ಚೆನ್ನಾಗಿದ್ದೀನಿ ಸರ್. ಕೊಡಗು ಜಿಲ್ಲೆಯಲ್ಲಿ ದಟ್ಟವಾಗಿ ಮಳೆ ಬೀಳುವ ಅಥವಾ ಅತಿ ಮಳೆ ಬೀಳುವ ಪ್ರದೇಶದಲ್ಲಿ ಹಂದಿ ಸಾಕ್ತಾರೆ. ಈಗ ನಿಮ್ದು ಕುಶಾಲನಗರ ಹತ್ರ ಇರುವ ಬಸವನಹಳ್ಳಿ, ಈಗ ಆ ಕಡೆ ಭಾಗಮಂಡಲ ಕಡೆಗೆ ಬಂದಷ್ಟು ಮಳೆ ಬರ್ಲಿಕ್ಕಿಲ್ಲ, ಏನನ್ಸುತ್ತೆ ಹಂದಿ ಸಾಕಾಣಿಕೆ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಕೊಡಗಿನಲ್ಲಿ ಅವಕಾಶ ಇದೆ ಅಥವಾ ಎಲ್ಲಾ ಕಡೆಗೂ ಧಾರಾಳವಾಗಿ ಮಾಡಬಹುದಾ? ವಾತಾವರಣ ಹೇಗೆ ಹೊಂದ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಹಂದಿಗಳಿಗೆ ಅಂತ ಅನ್ಕೊಂಡು ಹೇಳ್ತೀರಿ? ಸರ್, ಈಗ ತುಂಬಾ ಚಳಿ ಇದ್ದಾಗ ಮರಿ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಸರ್. ದೊಡ್ಡ ಹಂದಿಗಳಿದ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಗೂಡೆಲ್ಲ ಸ್ವಲ್ಪ ನೀಟಾಗಿ ಮಾಡಿಟ್ರೆ ಒಳ್ಳೇದು. ಆದ್ರೆ ತುಂಬಾ ಕ್ಲೋಸ್ ಇದ್ದಷ್ಟು ಕಷ್ಟ ಸರ್. ಗೂಡು ಯಾವತ್ತು ಸ್ವಲ್ಪ ಓಪನ್ ಇರ್ಬೇಕು ಸರ್, ಗಾಳಿ ಬೆಳಕು ನೀರು ಮೇನ್ ಸರ್. ನಾವು ಈಗ ಫುಡ್ ಎಷ್ಟು ಮುಖ್ಯನೋ ಅಷ್ಟೇ ಗಾಳಿ ಬೆಳಕು ಮುಖ್ಯ ಸರ್. ಹಂದಿಗೆ ಬೆಳಕು ಬಿದ್ದಷ್ಟು ತುಂಬಾ ಒಳ್ಳೇ ಸರ್ ಗೂಡು ಒಳಗಡೆಲ್ಲ. ಅತಿ ಶೀತ ಒಳಿತಲ್ವಾ? ಶೀತಕ್ಕೆ ಸ್ವಲ್ಪ ಕಷ್ಟ ಸರ್, ತೊಂದ್ರೆ ಇಲ್ಲ. ಕರೆಕ್ಟ್ ವ್ಯವಸ್ಥಿತವಾಗಿ ಗೂಡು ಕೆಳಗಡೆ ಚಪ್ಪಡಿ ಎಲ್ಲ ಹಾಸ್ಬಿಟ್ಟು ನೀಟಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಸರ್. ಬರೀ ಸಿಮೆಂಟ್ ಎಲ್ಲ ಹಾಕಿದ್ರೆ ಅದು ಅವಾಗ ಅವಾಗ ಎಳಿಸ್ತಾ ಇರ್ತದೆ ಹಂದಿಗಳು. ಅದರಿಂದ ಚಪ್ಪಡಿ ಹಾಕ್ಬಿಟ್ರೆ ದುಂಡಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನೀಟಾಗಿರುತ್ತೆ. ಅಂತೂ ಒಂದ್ ಬ್ಯಾಚ್ ತೆಗಿಯಗಂಟೆ ಚಪ್ಪಡಿ ಹಾಕಿದ್ರೆ ಏನೂ ಆಗಲ್ಲ ಸರ್, ಒಂದ್ ಬ್ಯಾಚ್ ತೆಗಿಬಹುದು ಸರ್ ಅದರಲ್ಲಿ. ಒಂದ್ ವರ್ಷ ತಲುಪಿದ ಹಂದಿಗಳನ್ನ ಕಟ್ ಮಾಡ್ತೀರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಬೇಕಂದ್ರೂ ಕಟ್ ಮಾಡ್ಕೊಡ್ತೀರಾ ಹೇಗೆ? ಸರ್, ಈಗ ಒಂದ್ ವರ್ಷ ಸಾಕಿದ್ರೆ 120 ಕೆಜಿ ಗಂಟ ಬಂದ್ಬಿಡುತ್ತೆ. ಈಗ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಇದು ತುಂಬಾ ಫ್ಯಾಟ್ ಬರುತ್ತೆ, ಇನ್ನು ಮಾರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಅಂತ ಟೈಮಲ್ಲಿ ಗೊತ್ತಾಗುತ್ತೆ, ತುಂಬಾ ದಪ್ಪ ಹಂದಿಗಳನ್ನೆಲ್ಲ ನಾವು ಕಟ್ ಮಾಡ್ಬಿಡ್ತೀವಿ ಸರ್. ಯಾಕೆಂದ್ರೆ ಇನ್ನು ಬಿಟ್ಕೊಂಡಷ್ಟು ಮಾಂಸ ಗಟ್ಟಿ ಬರುತ್ತೆ. ಮತ್ತೆ ಇವಾಗ ಜನಗಳು ಮುಂಚೆ ತರ ಗಟ್ಟಿ ಎಲ್ಲ ತಿನ್ನಲ್ಲ, ತುಂಬಾ ಸ್ಮೂತ್ ಪಾರಂ ಕೋಳಿ ಎಲ್ಲ ತಿಂದು ತಿಂದು ತುಂಬಾ ಸ್ಮೂತ್ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಒಂದು ವರ್ಷದ ಒಳಗಡೆ ಕಟಾವ್ ಮಾಡಿದಷ್ಟು ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಸರ್. ಬೇಡಿಕೆ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಸಾಕೊಂಡು ಹೋದ್ರೆ ಅನುಕೂಲನೂ ಇದೆ, ಹಾಕಿದ ಬಂಡವಾಳಕ್ಕೆ ಪ್ರಯೋಜನ. ಈ ಹಂದಿಯನ್ನ ನೀವು ಸಾಕುವಾಗ ಮೇವು ಹಾಕಿ ಅಥವಾ ಮುಸುರೆ ಹಾಕಿ ಪದಾರ್ಥಗಳನ್ನು ಹಾಕಿ ಉಳಿದ ಬಳಿಕ ಅದನ್ನ ಶುಚಿ ಮಾಡುವ ಒಂದು ಕೆಲಸದ ಬಗ್ಗೆ ಹೇಳಿ. ತುಂಬಾ ನೀಟಾಗಿ 2 ಟೈಮ್ ಗೂಡು ತೊಳಿಬೇಕಾಗುತ್ತೆ ಸರ್. ಬೆಳಿಗ್ಗೆ 1 ಟೈಮ್ ಎಲ್ಲ ನೀಟಾಗಿ ಸ್ನಾನ ಮಾಡಿಸ್ಬೇಕು ಸರ್. ಅಂದಿನ ನೀಟಾಗಿ 1 ಟೈಮ್ ಹಾಕಿ ಮೇಲ್ಗಡೆ ಎಲ್ಲ ನೀರು ಬಿಟ್ಟಾಗ ಸ್ವಲ್ಪ ಹೊತ್ತು ಬಿಟ್ಟು ಪುನಃ ಇನ್ನೊಂದು ಟ್ರಿಪ್ ಹಾಕಿದಾಗ ಮೈಲಿದ್ದ ಕೊಳೆ ಎಲ್ಲ ಹೋಗುತ್ತೆ. ತುಂಬಾ ಶುದ್ಧವಾಗಿ ಇಡ್ಬೇಕು ಸರ್ ಅಂದಿನ. ಹೊರಗಡೆ ಎಲ್ಲ ಗಲೀಜಾಗಿ ಬಿಟ್ಟಷ್ಟು ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. 2 ಟೈಮ್ ತೊಳಿಬೇಕು ಸರ್. ಬೆಳಿಗ್ಗೆ 1 ಟೈಮ್ ಫುಲ್ ನೀಟಾಗಿ ಗೂಡೆಲ್ಲ ತೊಳೆದು ಡೈಲಿ 2 ಟೈಮ್ ನೀರು ಚೇಂಜ್ ಮಾಡ್ಬೇಕು ಸರ್. ತುಂಬಾ ತಿಳಿ ನೀರು ಕೊಟ್ಟಷ್ಟು ತುಂಬಾ ಒಳ್ಳೇದು ಸರ್, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಲೈಟಾಗಿ ಜ್ವರ ಎಲ್ಲ ಇದ್ರೆ ನಾವು ಹೊಸ ನೀರು ಕೊಟ್ಟ ತಕ್ಷಣ ನೀರು ಕುಡಿದಾಗಲೂ ಜ್ವರ ಕಮ್ಮಿ ಆಗುತ್ತೆ ಸರ್. ಮೆಡಿಸಿನ್ ಬೇಕೇ ಬೇಕು ಅಂತಿಲ್ಲ, ಲೈಟ್ ಜ್ವರ ಎಲ್ಲ ಬಂದಾಗ ಶುದ್ಧ ತಣ್ಣೀರು ಕುಡಿದ್ರೆ ಅದಾಗಿ ಕಮ್ಮಿ ಆಗುತ್ತೆ ಸರ್ ಜ್ವರ. ಹಂದಿ ಸಾಕುವ ಜಾಗವನ್ನ ತೊಳಿತಿರಲ್ಲ, ಅದರ ಮಲವಿಸರ್ಜನೆ ಇರುತ್ತೆ ಅಥವಾ ಇನ್ನು ಬೇರೆ ಬೇರೆ ಪದಾರ್ಥಗಳಿರ್ತವಲ್ಲ, ಅದನ್ನೆಲ್ಲ ತೊಳೆದ ಬಳಿಕ ಅದೇನಾದ್ರೂ ಒಂದ್ ಕಡೆಗೆ ಸಂಗ್ರಹಿಸಿ ಮರುಬಳಕೆ ಮಾಡೋದು ಅಥವಾ ಬೆಳೆಗಳಿಗೆ ಕೊಡೋದು ಈ ತರ? ಖಂಡಿತ ಸರ್, ಸೆಗಣಿ ಹಾಕಿರುತ್ತಲ್ಲ ಫಸ್ಟ್ ಗಟ್ಟಿ ಇರುತ್ತಲ್ಲ, ಅದನ್ನೆಲ್ಲ ಗಿಡಗಳಲ್ಲಿ ಗುಡಿಸಿ ಅದನ್ನೆಲ್ಲ ತೆಗೆದು ಎಲ್ಲ ಗಿಡಗಳಿಗೆ ಹಾಕ್ಬೋದು ಸರ್. ಅಂದ್ರೆ ಸಡನ್ ಹಾಕ್ಲಿಕ್ಕೆ ಆಗಲ್ಲ, ಒಂದ್ ಜಾಗದಲ್ಲಿ ಗುಡ್ಡೆ ಹಾಕಿ ಆಮೇಲೆ ಅದು ಡ್ರೈ ಆದ್ಮೇಲೆ ಹಾಕ್ಬೋದು. ಆಮೇಲೆ ತೊಳೆದ ನೀರನ್ನೆಲ್ಲ ಮತ್ತೆ ನಾವು ಬೇಸಿಗೆ ಟೈಮಲ್ಲೆಲ್ಲ ಗಿಡಗಳಿಗೆಲ್ಲ ಆರಿಸ್ಬೋದು ಸರ್, ಒಳ್ಳೆ ಗೊಬ್ಬರವಾಗಿರುತ್ತೆ ನೀರು. ಮತ್ತೆ ತುಂಬಾ ಗುಂಡಿಯಲ್ಲಿ ತುಂಬದಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ನಾವು ಅದೊಂದು 15 ದಿವಸ ಒಂದ್ ತಿಂಗಳಿಗೆ ಒಂದ್ಸರಿ ಅದ್ ನೀರು ಚೇಂಜ್ ಮಾಡ್ತಾ ಇರ್ಬೇಕು ಸರ್. 2 ಟೈಮ್ ತೊಳೆಯೋದ್ರಿಂದ ನೀರು ತುಂಬೋತಾ ಇರುತ್ತೆ ಗುಂಡಿ, ಅದನ್ನ ಒಂದ್ 15 ದಿವಸಕ್ಕೊಂದ್ಸರಿ ಶಿಫ್ಟ್ ಮಾಡ್ತಾ ಇರ್ಬೇಕು ಸರ್. ನೀವು ತರುವಾಗ ಹೆಣ್ಣು ಹಂದಿಗಳು ಗಂಡು ಹಂದಿಗಳು ಅಂತ ಅನ್ಕೊಂಡು ಆಯ್ಕೆ ಮಾಡ್ಕೊಂಡು ತಗೊಂಡ್ಬರ್ತೀರಾ ಅಥವಾ ಎರಡನ್ನೂ ಬೆರೆಸಿ ಎತ್ಕೊಂಡ್ಬರ್ತೀರಾ? ಸರ್, ಈಗ ಅವರು ನಮಗೆ ಅದೇ ಬೇಕಂದ್ರೆ ಕೊಡಲ್ಲ ಸರ್. ಈಗ ಅವ್ರು ಒಂದ್ ಬ್ಯಾಚ್ ತಗೊಳ್ಳಿ ಅಂತ ಇಷ್ಟು ಲಾಟ್ ಲಾಟ್ ತಗೊಳ್ಳುವಾಗ ಎಲ್ಲ ಮಿಕ್ಸ್ ಇರುತ್ತೆ ಸರ್. ನಾವೀಗ ಅಲ್ಲೇ ಸೆಲೆಕ್ಷನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರಿಗೂ ಅಲ್ಲಿ ಕೊಡ್ಲಿಕ್ಕೂ ಕಷ್ಟ ಆಗುತ್ತೆ. ಅವ್ರು ಕೊಟ್ಟಿದ್ರೆ ನಾವು ತಗೊಳ್ತೀವಿ, ತೊಂದ್ರೆ ಇಲ್ಲ. ನಾವು ಅಲ್ಲೇನು ಇದೇ ಬೇಕು ಅದೇ ಬೇಕು ಅಂತ ಕೇಳಲ್ಲ. ತಂದ್ಮೇಲೆ ನಾವು ಅದನ್ನ ಡಿವೈಡ್ ಮಾಡ್ತೀವಿ, ಗಂಡು ಇದ್ರೆ ಅದನ್ನ ಕಸಿ ಮಾಡ್ತೀವಿ. ಈಗ ನಾವು ಮರಿ ಹಾಕ್ಸ್ಬೇಕಿದ್ರೆ ಬೇಕ ಮಾತ್ರ ಗಂಡನ್ನ ಇಟ್ಕೊಳ್ತೀವಿ, ಮರಿ ಇಲ್ಲ ಬರೀ ಮಾಂಸಕ್ಕೋಸ್ಕರ ಅಂದ್ರೆ ಎಲ್ಲದನ್ನು ಬೀಜ ಕಸಿ ಮಾಡ್ಲೇಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು ತರೋದ್ರಲ್ಲಿ ಎಷ್ಟು ಗಂಡಿರುತ್ತೆ ಹೆಣ್ಣು ಎಷ್ಟಿರುತ್ತೆ? ಸರ್, ಒಂದೊಂದ್ ಸರಿ 70% ಗಂಡೆ ಇರುತ್ತೆ, ಒಂದೊಂದ್ ಸರಿ 70% ಎಣ್ಣೆ ಇರುತ್ತೆ. ಎಣ್ಣೆ ಇದ್ದಷ್ಟು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಯಾಕೆಂದ್ರೆ ಹೆಣ್ಣು ಇದ್ದಾಗ ಅದು ಒಂದು 6 ತಿಂಗಳು ಬರುವಾಗ ಎಲ್ಲ ಈಟಿಗೆ ಬರುತ್ತೆ, ಈಟಿಗೆ ಬಂದಾಗ ಸ್ವಲ್ಪ ಮೇವೆಲ್ಲ ಕಮ್ಮಿ ಮಾಡುತ್ತೆ. ಕಟಾವಿಗೆ ಗಂಡು ಮರಿ ಇದ್ದಷ್ಟು ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ನೀವು ಇಲ್ಲಿ ಸಂತಾನ ಅಭಿವೃದ್ಧಿಗಾಗಿ ಗಮನ ಹರಿಸಿ ಮರಿಗಳನ್ನ ಮಾರಾಟ ಮಾಡ್ಲಿಕ್ಕೂ ಏನು ಕ್ರಮ ಕೈಗೊಂಡಿಲ್ಲಲ್ವಾ? ಮಾಡ್ತಾ ಇದ್ದೆ ಫಸ್ಟ್. ಇವಾಗ ಸ್ವಲ್ಪ ರಿಸ್ಕ್ ಆಗುತ್ತೆ, ಅದು ನೈಟ್ ಎಲ್ಲ ಪಾರ ಕಾಯ್ಬೇಕಾಗುತ್ತೆ ಮರಿ ಹಾಕಿದ ಟೈಮಲ್ಲಿ, ನಮಗೆ ಇಲ್ಲಿ ಟೈಮ್ ಇರಲ್ಲ. ಅದರಿಂದ ನಾನು ಎಲ್ಲ ಕಟಾವ್ಗೆ ಇದ್ ಮಾಡ್ತೀನಿ, ನೆಕ್ಸ್ಟ್ ಗೆ ಮಾಡೋಣ ಅಂತ ಇದೆ ಸರ್. ಅದು ಸ್ವಲ್ಪ ರಿಸ್ಕ್ ಕೆಲಸ, ಅದು ಮಾಡಬೇಕು ಅಂತ ಇದೆ. ಅಂದ್ರೆ ಅದಕ್ಕೆ ಮರಿ ಹಾಕ್ಸಲಿಕ್ಕೆ ನಾವು ಈ ಫುಡ್ ಕೊಟ್ರೆ ಆಗಲ್ಲ ಸರ್. ಅದಕ್ಕೆ ಇಲ್ಲ ಫೀಡ್ ಮೇಂಟೈನ್ ಮಾಡ್ಬೇಕಾಗುತ್ತೆ, ಇಲ್ಲ ಅಕ್ಕಿ ನುಚ್ಚು ತೌಡು ಅದನ್ನ ಬೇಯಿಸಿ ಕೊಡ್ಬೇಕಾಗುತ್ತೆ. ಹೋಟೆಲ್ ಫುಡ್ ಅಲ್ಲಿ ಮರಿಗಳು ಉಳಿಯಲ್ಲ ಅಂತ ನನ್ನ ಅನಿಸಿಕೆ ಸರ್. ಸಾಮಾನ್ಯವಾಗಿ ಜ್ವರ ಬಿಟ್ರೆ ಅಥವಾ ಇನ್ನು ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳು ಬಿಟ್ರೆ ಇನ್ನು ಏನಾದ್ರೂ ಬೇರೆ ಪ್ರಾಣಿಗಳದ್ದು ಅಥವಾ ಬೇರೆ ಜೀವಿಗಳಿಂದ ತೊಂದರೆ ಆಗಿರೋದಿದೆಯಾ, ಆಗ್ತಾ ಇದೆಯಾ, ಹೇಗೆ? ಇಲ್ಲ ಸರ್, ಬೇರೆ ಏನು ತೊಂದರೆಗಳಿಲ್ಲ. ಜ್ವರ ಅದು ಬಂದ್ರಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಷ್ಟೇ. ಅಂದ್ರೆ ತುಂಬಾ ಲಾಟು ಒಂದೇ ಸರಿ ಬಿಟ್ಟಾಗ ಅವೇ ಕಚ್ಚಾಡ್ತಿರುತ್ತೆ ಸರ್, ಫುಡ್ ಕಮ್ಮಿ ಆದಾಗ. ಅವಾಗ ನಾವು ಅಲ್ಲೇ ಇದ್ದು ನೋಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಒಂದನ್ನೇ ಎಲ್ಲಾ ಸೇರಿ ಕಚ್ಚಿಬಿಟ್ಟು ಸಾಯಿಸ್ಬಿಡ್ತವೆ. ನೋಡ್ಕೋಬೇಕಾಗುತ್ತೆ, ಅದರಿಂದ ಹುಷಾರಾಗಿ ಅಲ್ಲೇ ಗೂಡ್ ಹತ್ರ ಇರ್ಬೇಕು ಸರ್ ಯಾವಾಗ್ಲೂ. ನಮ್ಮ ಕೃಷಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಅಂದ್ರೆ ಬೇರೆ ಬೇರೆ ಬೆಳೆಗಳನ್ನ ಇಲ್ಲೆಲ್ಲ ಬೆಳ್ಕೊಳ್ತದ್ರಿ, ಮೆಕ್ಕೆಜೋಳ, ಶುಂಠಿ, ಸುವರ್ಣಗಡ್ಡೆ, ಆಮೇಲೆ ಮರಗೆಣಸು, ಸಿಹಿಗೆಣಸು, ಕಾಫಿ, ಹೀಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವ ಹಿನ್ನೆಲೆಯಲ್ಲಿ ಹಂದಿ ಸಾಕಾಣಿಕೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಏನನ್ಸುತ್ತೆ? ನಮಗೆ ಎಲ್ಲದಕ್ಕಿಂತ ಇದೆ ಬೆಟರ್ ಅಂತ ಅನ್ಸುತ್ತೆ ಸರ್, ನನ್ನ ಜೀವನದಲ್ಲಿ ನನಗೆ ಇದು ಒಳ್ಳೇದು ಅಂತ ಅನ್ಸುತ್ತೆ. ಫುಡ್ ವ್ಯವಸ್ಥೆ ಒಂದಿದ್ರೆ ಎಲ್ಲರೂ ಸಾಕಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಹೆಚ್ಚು ಲಾಭ ಇದೆ ಅಂದಿಲ್ಲಿ. ಆಮೇಲೆ ಫುಡ್ ಒಂದು ಕರೆಕ್ಟ್ ವ್ಯವಸ್ಥೆ ಬೇಕು ಸರ್, ಯಾಕೆಂದ್ರೆ ಒಂದು ಅಂದಿಗೆ 4-5 ಕೆಜಿ ಫುಡ್ ಬೇಕಾಗುತ್ತೆ. ಅಷ್ಟು ಫುಡ್ ವ್ಯವಸ್ಥೆ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಎಲ್ಲರೂ ಸಾಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕೊಡಗಲ್ಲಂತೂ ಎಲ್ಲರೂ ಮಾಂಸ ತಿನ್ನೋರು ಇರೋದ್ರಿಂದ ಮದುವೆಗಳಿಗೆ ಎಲ್ಲ ಹಂದಿ ಮಾಂಸ ಬೇಕೇ ಬೇಕಲ್ವಾ. ಅದರಿಂದ ಹೆಚ್ಚು ಇದ್ದಷ್ಟು ಒಳ್ಳೆ ಸರ್, ನಮ್ಮ ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ. ಕೊಡಗಲ್ಲೇ ನಮಗೆ ಬೇಕಾಗಿರೋ ಹಂದಿಗಳು ಇಲ್ಲೇ ಸಿಗುತ್ತೆ. ಅದೊಂದು ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಕೂಡಿಗೆಯ ಫಾರಂ ನಲ್ಲಿ ಯಾವಾಗ್ಲೂ ಮರಿಗಳು ಸಿಗ್ತವ? ನಾವೀಗ ಒಂದೇ ಸರಿ ತಗೊಳ್ಳೋದ್ರಿಂದ ಅವರು ಮರಿ ರೆಡಿ ಇದ್ದ ತಕ್ಷಣ ನಮಗೆ ಫಸ್ಟ್ ಫೋನ್ ಮಾಡ್ತಾರೆ ಸರ್. ಅದೊಂದು ಒಳ್ಳೇದಾಗುತ್ತೆ ನಮಗೆ, ಯಾಕೆ ನಾವು ಒಟ್ಟಿಗೆ 50-60 ಮರಿ ತಗೊಳ್ತೀವಿ. ಈಗ ಬೇರೆ ಪಾರ್ಟಿಗಳಾದ್ರೆ 1-2 ಮರಿ ತಗೊಳ್ತಾ ಇರ್ತಾರೆ. ಅಲ್ಲಿ ಒಂದೇ ಸರಿ ಒಂದ್ ಬ್ಯಾಚ್ ರೆಡಿ ಇದೆ ಅಂದಾಗ ಪಟ್ ಅಂತ ಫೋನ್ ಮಾಡ್ತಾರೆ. ಆಗ ನಾವು ಗೂಡು ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಹೇಳಿರ್ತೀವಿ ನಾವು ಅವ್ರಿಗೆ, ಈ ಟೈಮಲ್ಲಿ ಮರಿಬೇಕು ಅಂತ ನಾವು ಕೇಳಿದಾಗೆಲ್ಲ ಕೊಡ್ತಾರೆ ಸರ್. ಈಗ ಒಂದ್ಸಾರಿ ಎಲ್ಲ ಕಟಾವ್ ಆಯ್ತು ಅನ್ಕೊಳ್ಳಿ, ಮುಂದಿನ ಮರಿಗಳನ್ನ ತರೋದಕ್ಕಿಂತ ಮುಂಚಿತವಾಗಿ ಏನಾದ್ರೂ ಸ್ವಲ್ಪ ವಿರಾಮ ಕೊಡೋದು ಮಾಡ್ತೀರಾ, ಹೇಗೆ? ಸ್ವಲ್ಪ ಗ್ಯಾಪ್ ಬೇಕಾಗುತ್ತೆ ಸರ್, ಗೂಡು ಒಳಗಡೆ ಎಲ್ಲ ಇದಾಗಿರುತ್ತೆ. 1 ವಾರ ಗ್ಯಾಪ್ ಬೇಕಾಗುತ್ತೆ, ಒಂದ್ ಬ್ಯಾಚ್ ತೆಗೆದ ತಕ್ಷಣ ಗೂಡು ಒಳಗಡೆ ಎಲ್ಲ ಕಿತ್ತೋಗಿರುತ್ತೆ. ಅದನ್ನೆಲ್ಲ ಸಿಮೆಂಟ್ ಹಾಕಿ ನೀಟಾಗಿ ರೆಡಿ ಮಾಡಿ 1 ವಾರ ಗ್ಯಾಪ್ ಇದ್ರೆ ಸಾಕು ಸರ್, ಮತ್ತೆ ತುಂಬಾ ಗ್ಯಾಪ್ ಬೇಕು ಅಂತ ಏನಿಲ್ಲ ಸರ್. ಹಂದಿ ಸಾಕಾಣಿಕೆ ಲಾಭದಾಯಕ ಪ್ರಯೋಜನಕಾರಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹಂದಿ ಸಾಕೋ ಒಂದು ವಿಷಯದಲ್ಲಿ ಇವತ್ತು ಬಹಳಷ್ಟು ಜನ ಕೈ ಜೋಡಿಸಿದರೆ ಅಥವಾ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಹೇಳಿ, ಏನು ಹಂದಿ ಸಾಕಾಣಿಕೆಯ ಒಂದು ಕ್ಷೇತ್ರದಲ್ಲಿ ಅಥವಾ ಕಸುಬಿನಲ್ಲಿ ಗಮನಿಸಬೇಕಾದ ಸಂಗತಿಗಳು ಹೇಳ್ತಾ ಇದ್ರಿ? ಶಕ್ತಿ ಇರಬೇಕು, ಆಸಕ್ತಿ ಇರಬೇಕು, ಸುಮ್ಮನೆ ಲಘುವಾಗಿ ಮಾಡಿದ್ರೂ ಆಗುದಿಲ್ಲ, ಬೇರೆ ಬೇರೆ ಸಂಗತಿಗಳು ನಿಮ್ಮ ಗಮನಕ್ಕೆ ಬಂದಂತೆ ಹೇಳಿ. ಈಗ ಆಹಾರ ತರುವ ಒಂದು ಸಂದರ್ಭದಲ್ಲಿ ನೀವು ಗಮನವಿಟ್ಟು ತರಬೇಕು, ಎತ್ಕೊಂಡು ತರಬೇಕು, ಆಮೇಲೆ ಸಾಕುವ ವಿಷಯನೂ ಅಷ್ಟೇ, ಹಂದಿ ಕೊಯ್ಯುವಾಗ್ಲೂ ಅಷ್ಟೇ, ಬಹಳ ಲಘುವಾಗಿ ಮಾಡಕ್ ಆಗುದಿಲ್ಲ ಅಲ್ವಾ? ಹೌದು ಸರ್, ಖಂಡಿತ ಸರ್. ಯಾಕೆಂದ್ರೆ ನಾವು ಈಗ ಫುಡ್ ತರಬೇಕಂದ್ರೆ ಹೋಟೆಲ್ಗಳಲ್ಲಿ ದೊಡ್ಡ ಡ್ರಮ್ 50-60 ಕೆಜಿ ಇರುತ್ತೆ, ಆ ಡ್ರಮ್ ಅಲ್ಲಿ ಫುಲ್ ತುಂಬಿಸಿಟ್ಟಿರ್ತಾರೆ. ಈಗ ನಾವು ಎತ್ಕೊಂಡ್ ಬರುವಾಗ ಕರೆಕ್ಟ್ ಆಗಿ ತರಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಬಲ ಇದ್ದಷ್ಟು ಒಳ್ಳೇದು ಸರ್, ತುಂಬಾ ವೀಕ್ ಇರೋದ್ರೆ ಎತ್ಕೊಂಡ್ ಬರ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ, ಒಬ್ಬರಿಗೆಲ್ಲ ಹೋಗಿ ತರ್ಲಿಕ್ಕೆ ಆಗಲ್ಲ, 2 ಜನ ಬೇಕಾಗುತ್ತೆ. ಹಂದಿ ಅಷ್ಟೇ, ಈಚೆ ಗೂಡಿಂದ ಆಚೆ ಗೂಡಿ ಶಿಫ್ಟ್ ಮಾಡ್ಬೇಕಂದ್ರೆ ಈಗ ಒಬ್ಬನ ಕೈಲೆಲ್ಲ ಹಂದಿನ ತಳ್ಳಿ ತಗೊಂಡೋಗಿ ಆಚೆ ಗೂಡಿಗೆ ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಬಲ ಇರ್ಬೇಕು, ಸ್ವಲ್ಪ ಐಡಿಯಾನು ಇರ್ಬೇಕು ಸರ್, ಯಾವ ತರ ತಗೊಂಡು ಹೋಗ್ಬೇಕು ಈಚೆಯಿಂದ ಆಚೆ ಗೂಡಿಗೆ ಶಿಫ್ಟ್ ಮಾಡ್ಬೇಕಂದ್ರೆ. ಶಕ್ತಿನೂ ಇರ್ಬೇಕು ಸರ್, ಹಂಗೆ ಸ್ವಲ್ಪ ಐಡಿಯಾನು ಇರ್ಬೇಕು ಸರ್. ನಿಜ, ಯಾವುದು ಸಂಪೂರ್ಣವಾಗಿ ಸುಲಭ ಅಂತ ಅನ್ಲಿಕ್ಕೆ ಆಗುದಿಲ್ಲ, ಆದ್ರೆ ಚೆನ್ನಾಗಿ ತೊಡಸ್ಕೊಂಡ್ರೆ ಪ್ರಯೋಜನ ಅದೇ ಆಗ್ತದೆ. ಹಂದಿ ಸಾಕಾಣಿಕೆ ಒಂದು ವಿಷಯದಲ್ಲಿ ಬ್ಯಾಂಕ್ಗಳು ಇತ್ತೀಚೆಗೆ ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಿ ಲೋನ್ ಕೊಡ್ತೀವಿ ತಗೊಳ್ಳಿ, ಚೆನ್ನಾಗಿದ್ದೀರಿ, ತೀರ್ಸಲಿಕ್ಕೆ ನಿಮಗೂ ಅವಕಾಶ ಆಗ್ತದಂತ ಹೇಳಿರೋದಿದ್ಯಾ? ಇಲ್ಲ ಸರ್, ನಾವು ಕೇಳಲಿಲ್ಲ ಬ್ಯಾಂಕ್ ಅಲ್ಲಿ, ಯಾಕಂದ್ರೆ ನಮಗೆ ಯಾವ ಸಮಸ್ಯೆ ಇಲ್ಲ. ಈಗ ಸುಮ್ನೆ ನಾವು ಯಾಕೆ ಸಾಲ ಮಾಡ್ಬೇಕು ಅಂತ ನಾನು ಎಲ್ಲೂ ಕೇಳಲಿಕ್ಕೆ ಹೋಗಿಲ್ಲ ಸರ್, ಯಾರು ಬರ್ಲಿಲ್ಲ ಸರ್. ತೊಂದ್ರೆ ಇಲ್ಲ ಸರ್, ನಾವು ಈಗ ಸಾಲ ಮಾಡ್ಲೇಬೇಕು ಅಂತ ಏನಿಲ್ಲ ಸರ್, ಯಾಕೆ ಅಷ್ಟು ಆದಾಯ ಬರುತ್ತೆ ಅಂದಿಲ್ಲಿ. ನಮಗೆ ಏನೇನು ಬೇಕಾಗಿದೆಲ್ಲ ಮಾಡ್ಬೋದು ಸರ್, ನಮಗೆ ಬೇರೆ ಕಡೆಯಿಂದ ಸಹಾಯ ಬೇಕು ಅಂತ ಏನಿಲ್ಲ ಸರ್, ಇದರಲ್ಲೇ ಸಿಗುತ್ತೆ. ಒಳ್ಳೇದು ಹರೀಶ್ ಅವರೇ, ಹಂದಿ ಸಾಕಾಣಿಕೆಯಲ್ಲಿನ ನಿಮ್ಮ ಒಳ್ಳೆ ಅನುಭವಗಳನ್ನ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದ ಸರ್, ನಮ್ಮನ್ನು ತಿಳಿದು ನಮ್ಮ ಹತ್ರ ಬಂದು ಮಾಹಿತಿ ತಗೊಳ್ಳೋದಕ್ಕೆ ನಮಗೂ ತುಂಬಾ ಸಂತೋಷ ಆಗಿದೆ, ಧನ್ಯವಾದಗಳು ಸರ್. ಕೇಳಿದ್ರೆ ಹೆಚ್ಚೇನು ಓದ್ದೇ ಇದ್ರೂ ಹರೀಶ್ ಅವರು ಹಂದಿ ಸಾಕಾಣಿಕೆಯಲ್ಲಿ ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ. ಇದುವರೆಗೆ ಕುಶಾಲನಗರ ತಾಲೂಕು ಚಿಕ್ಕಬೆಟ್ಟಿಗೆರೆಯ ಕುಲಚಟ್ಟಿ ಹರೀಶ್ ಅವರ ಹಂದಿ ಸಾಕಾಣಿಕೆಯಲ್ಲಿನ ವಿಚಾರಗಳನ್ನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ, 4054527 9 4 5 7 2 9 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಂಧವರೇ, ಇನ್ನು ಮಳೆ ಮಾಹಿತಿಯನ್ನ ಕೇಳೋಣ. ಕೊಡಗು ಜಿಲ್ಲೆಯಲ್ಲಿ ಬುಧವಾರ ಬೆಳಿಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ ಮಳೆ 20.50 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 19.41 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2956.52 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 2191.45 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 29.9 mm. ಕಳೆದ ವರ್ಷ ಇದೇ ದಿನ 19.98 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 4291.94 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 3066.48 mm ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 23.35 mm. ಕಳೆದ ವರ್ಷ ಇದೇ ದಿನ 15.72 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2239.26 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1759.23 mm ಮಳೆಯಾಗಿತ್ತು. ಸೋಮರ್ಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 14.23 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 22.53 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2338.35 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1748.65 mm ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ ಈ ರೀತಿಯಿದೆ. ಮಡಿಕೇರಿ ಕಸಬ 16 mm, ದಾಪಕ್ಲು 20, ಸಂಪಾಜೆ 4.50, ಭಾಗಮಂಡಲ 55.20, ವಿರಾಜಪೇಟೆ ಕಸಬ 12.20, ಹುದಿಕೇರಿ 44.50, ಶ್ರೀಮಂಗಲ 30.40, ಪೊನ್ನಂಪೇಟೆ 16, ಅಮ್ಮತ್ತಿ 18, ಬಾಳಲೆ 19 mm, ಸೋಮವಾರಪೇಟೆ ಕಸಬ 1.20 mm, ಶನಿವಾರ ಸಂತೆ 27, ಶಾಂತಳ್ಳಿ 40, ಕೊಡ್ಲಿಪೇಟೆ 14.20 mm, ಕುಶಾಲನಗರ 1.80 mm, ಸುಂಟಿಕೊಪ್ಪದಲ್ಲಿ 1.20 mm ಮಳೆಯಾಗಿದೆ. ಮಳೆ ಮಾಹಿತಿ ಕೇಳಿದಿರಿ. ಇಂದಿನ ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ರೈತ ಬಂಧವರೇ, ನಾಳಿನ ಕಾರ್ಯಕ್ರಮದಲ್ಲಿ ಹಸು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿರುವ ಗುಡ್ಡೆಹೊಸೂರು ಗ್ರಾಮದ ಬಿಪಿ ಗುರುಬಸಪ್ಪ ಅವರೊಂದಿಗೆ ಸಂದರ್ಶನವೊಂದು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಬಹದೇಪೇಟೆ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಕಡೆಯಿಂದ ಇಂದು ಮಡಿಕೇರಿನ ಬಾಲಭವನದಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಚೇತನ್ನವು ಪೋಷಣ ಅಭಿಯಾನದ ಮುಖ್ಯ ಉದ್ದೇಶಗಳನ್ನ ಬುಡಿಸಿ ಹೇಳ್ದು, ಯಾರು ಸಹ ಪುಷ್ಟಿ ಇರುವ ತೀನಿಯಿಂದ ವಂಚಿತರಾಗದು ತಿಳಿದೇ ಪೋಷಣ ಅಭಿಯಾನದ ಮುಖ್ಯ ಉದ್ದೇಶ ಅಂತ ಹೇಳಿದ ಅವು. ಬಾಂತಿ ಮತ್ತೆ ಕೂಸಿನ ಆರೋಗ್ಯ ಬಹಳ ಮುಖ್ಯ ಆಗಿದ್ದು ಸುರುಂದನೆ ಸರಿಯಾದ ಆರೈಕೆ ಬೇಕು ಅಂತ ಹೇಳ್ದು. ಇದೇ ಸಂದರ್ಭ ಮಾತಾಡಿದ ಆರೋಗ್ಯ ಶಿಕ್ಷಣಾಧಿಕಾರಿ ಪಾಲಾಕ್ಷಣವು ಪೋಷಣ ಅಭಿಯಾನ ಪ್ರಧಾನಮಂತ್ರಿಗಳನ್ನ ಸ್ವಪ್ನದ ಕಾರ್ಯಕ್ರಮ ಆಗಿದ್ದು ದೇಶದಲ್ಲಿ ಯಾರು ಸಹ ಒಳ್ಳ ಊಟ ಇಲ್ಲದೆ ಬಳಲಿಕ್ಕಾಗದು ತಿಳಿದು ಇದರ ಗುರಿ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾದೇವಿ, ಜಿಲ್ಲಾ ಪಂಚಾಯತ್ ಸಿಇಒ ಬಂವರ್ ಸಿಂಗ್ ಮೀನಾ ಸೇರಿದಂಗೆ ಗಣ್ಯರು ಹಾಜರಿದ್ದು. ಎಬಿಎಹೆಚ್ಎ ಕಾರ್ಡ್ ಯೋಜನೆಯ ಪ್ರಕಾರ ಇನ್ಮೇಲೆ ಜನ ತಮ್ಮ ಆರೋಗ್ಯ ದಾಖಲೆಗಳ ಡಿಜಿಟಲ್ ರೂಪದಲ್ಲಿ ದಾಖಲಿಸಿಕೆ ಅವಕಾಶ ಸಿಕ್ಕಿದ್ದು ಭಾರತದ ನಾಗರಿಕರು 14 ಅಂಕೆಗಳ ವಿಶಿಷ್ಟ ಆರೋಗ್ಯ ಸಂಖ್ಯೆನ ಪಡೆಯಕ್ಕೆ ಈ ಯೋಜನೆ ಸಹಾಯ ಮಾಡಿದೆ. ಈ ಗುರುತಿನ ಸಂಖ್ಯೆಯಿಂದ ಹಿಂದೆ ಪಡ್ಕೊಂಡ ಚಿಕಿತ್ಸೆಗಳ ವಿವರ ತಿಳ್ಕೊಂಬಕ್ಕೆ ಸುಲಭ ಆಗಿದ್ದು ಈ ಯೋಜನೆನ ಪ್ರಯೋಜನ ಸಾರ್ವಜನಿಕರು ಹತ್ತಿರದ ಗ್ರಾಮ ಒನ್ ಸೇವಾ ಕೇಂದ್ರಗಳ ಮೂಲಕ ಪಡ್ಕೊಳಕುಂತ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೆಂಕಟೇಶನವು ಕೇಳಿಕೊಂಡಳು. ವಿರಾಜಪೇಟೆ ಹೋಬಳಿ ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಐಮಂಗಲ ಗ್ರಾಮದಲ್ಲಿ ಸಾರ್ವಜನಿಕ ಮಸಣಕ್ಕೆ ಕಾದಿಟ್ಟಿದ್ದ ಜಾಗೆನ ಜಿಲ್ಲಾಧಿಕಾರಿಗಳ ಆದೇಶದಂಗೆ ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಈ ಗ್ರಾಮ ಪಂಚಾಯಿತಿನ ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಾರ್ವಜನಿಕರ ಹಾಜರಿಲಿ ಕಂದಾಯ ಇಲಾಖೆನ ಅಧಿಕಾರಿಗ ಹಸ್ತಾಂತರ ಮಾಡಿದು. ಕುಶಾಲನಗರ ವಲಯದ ಮೀನುಕೊಲ್ಲಿ ವ್ಯಾಪ್ತಿನ ಅಭ್ಯತ್ಮಂಗಲ, ನೆಲ್ಲಿಹುದಿಕೇರಿ, ಬೆಟ್ಟದ ಕಾಡು, ಸಂಪಿಗೆ ಕೊಲ್ಲಿ, ಕಾಟಿಬಾಣೆ, ಒಂಟಿ ಅಂಗಡಿ, ವಾಲ್ನೂರು, ತ್ಯಾಗತ್ತೂರು ಇಲ್ಲಿ ಸೇರಿಕೊಂಡಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆನ ನಾಳೆ ಮತ್ತೆ ನಾಳ್ದು 9 ತಾರೀಕಿಗೆ ಏರ್ಪಾಡು ಮಾಡಿದ್ದು ಅದಕ್ಕಾಗಿ ಕಾಫಿ ತೋಟದ ಮಾಲೀಕರು, ವಾಹನ ಓಡಿಸುವ ಸಾರ್ವಜನಿಕರು, ಕಾರ್ಮಿಕರು, ಶಾಲೆ ಮಕ್ಕ ಎಚ್ಚರ ತಕ್ಕಂಡು ಕಾಡಾನೆ ಓಡಿಸುವ ಕಾರ್ಯಾಚರಣೆಗೆ ಇಲಾಖೆಗೆ ಸಹಕಾರ ಕೊಡುಕುಂತ ವಲಯ ಅರಣ್ಯಾಧಿಕಾರಿಗ ಕೇಳಿಕೊಂಡಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಕೊಡುವ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಬರಹಗಾರ್ತಿ ಸಹನಾ ಕಾಂತಬೈಲಿನವು ಬರ್ದ ಇದು ಬರೀ ಮಣ್ಣಲ್ಲ ತೇಳುವ ಲಲಿತ ಪ್ರಬಂಧ ಆಯ್ಕೆ ಆಗುತ್ತು ಅಂತ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ನವು ತಿಳಿಸಿದಳು. ಇಂದಿನಿಂದ ಲಂಡನ್ನ ಬರ್ಮಿಂಗ್ ಹ್ಯಾಮ್ಲಿ ನಡೆಯಕ್ಕಿರುವ ಕಾಮನ್ವೆಲ್ತ್ ಕರಾಟೆ ಚಾಂಪಿಯನ್ಶಿಪ್ ಭಾರತ ತಂಡನ ಪ್ರತಿನಿಧಿಸಿಕೆ ಹಿರಿಯ ಕರಾಟೆ ಪಟು ಹಂಗೆ ಮಾಜಿ ಶಾಸಕ ಸಿಎಸ್ ಅರುಣ್ ಮಾಚಯ್ಯನವು ಆಯ್ಕೆಯಾಗಿದ್ದು ಭಾರತ ತಂಡದ 70 ಕರಾಟೆ ಪಟುಗಳ ತಂಡದ ನಾಯಕತ್ವನ ಅರುಣ್ ಮಾಚಯ್ಯನವು ವಹಿಸಿಕೊಂಡಳು. ಫೆಡರೇಷನ್ ಆಫ್ ಇಂಡಿಯಾ ಎಕ್ಸ್ಪರ್ಟ್ ಆರ್ಗನೈಸೇಷನ್ ವಾಣಿಜ್ಯ ಮಂತ್ರಾಲಯ ಭಾರತ ಸರ್ಕಾರ ಇವರ ಕಡೆಯಿಂದ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ಬೆಂಗಳೂರು, ಕೃಷಿ ಇಲಾಖೆ, ಕಾಫಿ ಮಂಡಳಿ, ಸಂಬಾರ ಮಂಡಳಿ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಯಲ್ಲಿ ಕಾಫಿ ಮತ್ತು ಸಂಬಾರ ಬೆಳೆಗಳ ಸಾಮರ್ಥ್ಯ ಅಭಿವೃದ್ಧಿ ಕಾರ್ಯಾಗಾರ ನಡೆದು ಕಾರ್ಯಾಗಾರದಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳ ಪ್ರತಿನಿಧಿಗ ಮತ್ತು ಉದ್ದಿಮೆದಾರರೊಟ್ಟಿಗೆ ಕಾಫಿ ಮತ್ತು ಸಂಬಾರ ಬೆಳೆಗಳ ರಫ್ತು ಸಮಸ್ಯೆ ಬಲವರ್ಧನೆ ಬಗ್ಗೆಲಿ ಚರ್ಚೆ ನಡೆದು ಕಾರ್ಯಾಗಾರದಲ್ಲಿ ಜಿಲ್ಲೆನ ಆಸಕ್ತ ರೈತರು, ಉತ್ಪಾದಕ ಸಂಸ್ಥೆನ ಪ್ರತಿನಿಧಿಗ ಮತ್ತು ರಫ್ತುದಾರರು ಭಾಗವಹಿಸಿದರು. ಜಿಲ್ಲೆಯಲ್ಲಿ 2022 ಸಾಲಲ್ಲಿ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿಕಾಗಿ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದು ಅರ್ಜಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪಡ್ಕೊಂಡು ಭರ್ತಿ ಮಾಡಿ ಇದೇ ತಿಂಗಳ 30 ತಾರೀಕಿನ ಒಳಗೆ ಇಲಾಖೆಗೆ ಒಪ್ಪಿಸಕು ಅಂತ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಕೊಡವ ಕುಟುಂಬಗಳ ನಡುವೆ ನಡೆಯುವ ಅಪ್ಪಚೆಟ್ಟೋಳಂಡ ಹಾಕಿ ಉತ್ಸವ 2023 ಫೆಬ್ರವರಿ 20 ಮಾರ್ಚ್ 6 ತಾರೀಕು ಮುಟ್ಟ ನಾಪೋಕ್ಲುನ ಜನರಲ್ ತಿಮ್ಮಯ್ಯ ಆಟದ ಬಾಣೆಯಲ್ಲಿ ಆಯೋಜನೆ ಮಾಡಿಳು ಅಂತ ಸಮಿತಿನ ಜಿಲ್ಲಾಧ್ಯಕ್ಷ ಅಪ್ಪಚೆಟ್ಟೋಳಂಡ ಮನು ಮುತ್ತಪ್ಪನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಬಹದೇಪೇಟೆ, ನಿಯರ್ ಮಾರ್ಕೆಟ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 11 ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಭಾಗಮಂಡಲ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಷೇರು ಹಣ ಭರ್ತಿ ಮಾಡಿದ ಸದಸ್ಯರೆಲ್ಲ ಆಹ್ವಾನ ಪತ್ರಿಕೆ ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಕೋರಿದ್ದಾರೆ. ಧನಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧನಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್ ಹೆಬ್ಬಾಳ್ ಮೈಸೂರು. ಧನಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ಫೋನ್ ನಂಬರ್ ಮತ್ತೊಮ್ಮೆ 9663119311. ಮರಗೋಡು ಗ್ರಾಮ ಕೆನೇರ ಶ್ರೀ ಅಜಯ್ ಪ್ರಕಾಶ್ BE M.Tech. ಇವರು ಕಾಗ್ನಿಜೆಂಟ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಇದೇ 8 ನಾಳೆ ಉದ್ಯೋಗ ನಿಮಿತ್ತ ಕೆನಡಾ ದೇಶಕ್ಕೆ ತಮ್ಮ ಪತ್ನಿ ಪೂರ್ಣಿಮಾ, ಪುತ್ರ ಏಕಾಂಶ್ ಅಜಯ್ ಅವರೊಂದಿಗೆ ಪ್ರಯಾಣಿಸುತ್ತಿದ್ದಾರೆ. ಕೆನೇರ ಅಜಯ್ ಪ್ರಕಾಶ್ ಕುಟುಂಬಕ್ಕೆ ಗುರುಕಾರಣ, ಕುಲದೇವರು, ಮಾತೆ ಕಾವೇರಿ, ಇಗ್ಗುತಪ್ಪ ಈಶ್ವರ ದೇವರು ಆರೋಗ್ಯ ಐಶ್ವರ್ಯ ಸೌಭಾಗ್ಯ ನೀಡಲಿ, ಇವರ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸಿದ್ದಾರೆ. ಅಮ್ಮ ಶ್ರೀಮತಿ ಕೆನೇರ ಮೀನಾಕ್ಷಿ ಪ್ರಕಾಶ್ ರಾಜ, ತಂಗಿ ಕುಮಾರಿ ಚೈತ್ರ ಪ್ರಕಾಶ್, ಅಜ್ಜಿ ಅಣ್ಣಮಂಡ್ರ ಸರೋಜಿನಿ ಬೆಳ್ಳಪ್ಪ, ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು. ಮರಗೋಡು ಗ್ರಾಮ ನಾಪೋಕ್ಲುವಿನ ಬೇತು ರೋಡ್ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಈ ಫೆಸ್ಟಿವಲ್ನೊಂದಿಗೆ ಅಭಿಲಾಷ ಸ್ಟೋರ್ನಲ್ಲಿ ಹೀರೋ ಬೈಸಿಕಲ್ಗಳ ಮೆಗಾ ಸೇಲ್ಸ್ ಫೆಸ್ಟ್. ಎಲ್ಲಾ ಹೀರೋ ಬೈಸಿಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಬನ್ನಿ ಖರೀದಿಸಿ. ಈ ಹಬ್ಬಗಳ ಸಂಭ್ರಮವನ್ನು ಅಭಿಲಾಷ್ನ ಆಫರ್ಗಳೊಂದಿಗೆ ಸಂಭ್ರಮಿಸಿ. ಅಭಿಲಾಷ ಸ್ಟೋರ್, ವಿರಾಜಪೇಟೆ. ನಂಬರ್ 2797 ಟಿ ಶೆಟ್ಟಿಗೇರಿ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 11 ಭಾನುವಾರ ಪೂರ್ವಾಹ್ನ 10 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷ ಕುಂಜಂಗಡ ಬಿ ಅರುಣಾ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುವುದು. ಆಹ್ವಾನ ಪತ್ರಿಕೆ ತಲುಪದ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಹಾಗೂ 2021-22 ಸಾಲಿನಲ್ಲಿ ಸಂಘದ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆಯಾಗಿದ್ದಲ್ಲಿ ಸಂಘದಿಂದ ನೀಡುವ ಪ್ರೋತ್ಸಾಹಧನ ಪಡೆಯಲು ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಇದೇ ತಾರೀಕು 8 ಒಳಗಾಗಿ ಸಂಘದ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ತಡವಾಗಿ ಬಂದ ಅಂಕಪಟ್ಟಿಯನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸಂಘದ ಪ್ರಕಟಣೆ ತಿಳಿಸಿದೆ. ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಬಿರುನಾಣಿ ದಕ್ಷಿಣ ಕೊಡಗು. ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 8 ಗುರುವಾರ ಪೂರ್ವಾಹ್ನ 10 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನೆಲ್ಲೀರ ಯು ಚಲನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಎನ್ಪಿ ಭಾರತಿ ಕೋರಿದ್ದಾರೆ. ಆಗಸ್ಟ್ 29 ಮರಣಪಟ್ಟ ಕಾರುಗುಂದ ಗ್ರಾಮ ಪುದಿಯ ತಂಡ ಸೋಮಯ್ಯ ಇಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚ ಪಲಕ 12 ಕಾರುಗುಂದ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಅರ್ಜಿತ ಬರೋಣಂದು ಅಂಡ ಮಕ್ಕ ಪುದಿಯ ತಂಡ ದೇವಯ್ಯ ಪೂವಯ್ಯ ಪಿಂಜ ಒಕ್ಕಕಾರ ಕಟ್ಟಿತ್ತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನೊಳ ಚಟ್ಟಣ ದಿವ್ಯಾ ಪ್ರದೀಪ್. ಪಾಕಿಸ್ತಾನ ಪಡೆಲು ವೀರ ಮರಣಪಟ್ಟ ಮಹಾವೀರ ಚಕ್ರ ಪಡೆದಂಡ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ಎಂಡ ಪುತ್ತಳಿಕೆ ಕೊಡವ ಮಕ್ಕಳ ಕೂಟ ಪಿಂಜ ಅಜ್ಜಮಡ ಒಕ್ಕಕಾರ ಪಿಂಜ ಮಾಜಿ ಪಟ್ಟಾಳಕಾರ ಕೂಡ್ನನೆಕೆ ಗಣ್ಯಂಗ ಪೂ ಹುಟ್ಟಿತ್ತು ಗೌರವ ಒಪ್ಪಿಟ್ಟು. ಈ ಸಂದರ್ಭತ್ತು ತಕ್ಪರ್ನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಅಜ್ಜಮಡ ದೇವಯ್ಯ ಇಂಗ ದೇಶಕ್ ಮಾಡಿನ ಸೇವೆನ ಮಿಂಜತ್ರ ದಿನತ್ತು ಎಲ್ಲರೂ ನೆನತ್ವನಕೆ ಆಂಡು ಅಂಡ ಸಾಧನೆ ಪಿಂಜ ಪುರುಡು ಎಲ್ಲರಕ್ಕೂ ಮಾದರಿ ಆಯಿತುಂಡು ನೆನಚಿ. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಅಯ್ಯಪ್ಪ ತಕ್ ಬಂದಿತ್ತು ದೇವಯ್ಯ ಎಂಗ ಬಾಲೆಕಾರಕ ಮಾದರಿ ಆಯ್ತುಂಡು ಬಾಲೆಕಾರ ಏರ ಕಣಕಲು ಪಟ್ಟಾಳಕ್ಕೆ ಕೂಡಿತ್ತು ದೇಶ ಸೇವೆಕ್ಕೆ ಮಿಂಜ ಕುಳಿಯೊಂಡು ಕೆಮಿತಕ್ಕ ಬರಂದತ್ತು. ನಿವೃತ್ತ ಏರ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ತಕ್ ಬಂದಿತ್ತು ದೇವಯ್ಯ ಅವು ಕೊಡವ ಅಣ್ಣುವಾಂಗ್ ಮುಪ್ಪಡೆ ಭಾರತೀಯಂಗಳಾಯ್ತುಂಡು ದೇಶ ಸೇವೆ ಮಾಡುವ ಮೂಲಕ ಎಲ್ಲರಕ್ಕೂ ಮಾದರಿ ಆಯ್ತುಂಡು ಮಿಂಜತ್ರ ದಿನತ್ತು ಮಾಜಿ ಪಟ್ಟಾಳಕಾರಕ್ಕೆ ಪಿಂಜ ವಡಿಯಂಗಳ ಕಳಂದಂಡ ಪೊಂಗಕ್ಕೆ ಸರ್ಕಾರ ತಂಜ ಸಹಕಾರ ಕೊಡ್ಪನಕ್ಕೆ ಆಂಡು ನೆನಚಿ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ಫೋರಂ ಅಧ್ಯಕ್ಷ ಕರ್ನಲ್ ಕಂದ್ರತಂಡ ಸುಬ್ಬಯ್ಯ, ಪಟ್ಟಾಳಕಾರ ದೇಶಕುಮಾರ್ನ ತ್ಯಾಗತ್ನ ನೆನತುವ ಕಾರ್ಯ ಕೊಡಗಕ್ಕೆ ಮಾತ್ರ ಅಪಕಾಗ, ಪ್ರಾಣ ಕಾಂದಂಡ ಪಟ್ಟಾಳಕಾರಳ ನೆನತುವುದು ಸರ್ಕಾರತ್ರ ಕರ್ತವ್ಯ ಆಂಡು, ಮಿಂಜಕ್ಕೆ ಇಡೀ ರಾಜ್ಯತ್ ಹುತಾತ್ಮಗಳ ದಿನ ಅಂದು ಕೈಚಿತ್ ಐಂಗಕ್ಕೆ ಗೌರವ ಒಪ್ಪು ಚುಡೊಂದೂಡಿ. ಕಾರ್ಯಕ್ರಮತ್ ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯ ಕೂಡ್ನನಿಕೆ ಮುಖ್ಯ ಪಟ್ಟೈಂಗ ಹಾಜರಿಂಜಿತ್. ಭಾರತ ಸ್ಕೌಟ್ಸ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಪಿಂಜ ಕೊಡವು ಮಕ್ಕಳ ಕೂಟಾದಲ್ಲಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳು 1965 ನಡೆದ ಪಡೆಯಲು ವೀರ ಮರಣಪಟ್ಟ ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಎನ್ನುವ ವಿಷಯ ನಡೆದ ಪ್ರಬಂಧ ಪೈಪೋಟಿಯಲ್ಲಿ ಗದ್ದೆ ಇಂಕ್ ಇದೇ ಒಂಬದಾಂಗ ಇನಾಮ್ ಕೊಡಪ. ಎಲ್ಲರೂ ಆರೋಗ್ಯ ಐತಿಪ್ಪಕ್ಕ ನಲ್ಲ ಊಣು ತೀನಿ ಅವಶ್ಯ ಉಂಡು. ಈನಗುಂಡು ಅವ್ವ ಕುಂಜಿ ಅವ್ವಂಗ ಕುಂಜಿಯ ಜೀವ ಕಳಂದು ಅನ್ನ ತಪ್ಪು ಚುಡೋಕ್ ಸಾಧ್ಯ ಅಂದು ತಾಲೂಕು ವೈದ್ಯಾಧಿಕಾರಿ ಡಾ